ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇವತ್ತು ಆಫೀಸಿಗೆ ಲೇಟ್ ಆಗೋಯ್ತು. ಬಾಸ್ಗೆ ಫೋನ್ ಮಾಡಿ ಹೇಳ್ತೀನಿ, ಸುಮ್ಮನಿರುವ ನಿಮಿಷ. ರೀ, ಇನ್ನೇನ್ ಸಿಗ್ನಲ್ ಬೀಳುತ್ತೆ, ಈಗೇನ್ ಫೋನ್ ಮಾಡ್ಲೇಬೇಕಾ? ನಿನ್ನಿಂದಾನೇ ಎಲ್ಲ ಲೇಟ್ ಆಗಿತ್ತು. ಬೆಳಿಗ್ಗೆನೆ ಮೀಟಿಂಗ್ ಇತ್ತು. ಹಾಳಾದಿ ಮೊಬೈಲ್ ಯಾವಾಗ್ಲೂ ಎಂಗೇಜ್ ಆಗಿರುತ್ತೆ. ಹಾ, ರಿಂಗಾಯ್ತು, ಸುಮ್ಮಿರು ಸುಮ್ಮಿರು. ರೀ, ಸಿಗ್ನಲ್ ಬಿತ್ತು. ಅಯ್ಯೋ, ನಡೀರಿ, ಆಮೇಲೆ ಮಾತಾಡೋರಂತೆ. ಹಲೋ, ಹೌದು ಸರ್, ನಾನೇ ಸರ್. ಇಲ್ಲೇ ಸಿಗ್ನಲ್ ಹತ್ರ ಇದ್ದೀನಿ ಸರ್, ಟರ್ನಿಂಗ್ ಅಲ್ಲಿ ಇದ್ದೀನಿ ಸರ್. ಎರಡೇ ನಿಮಿಷದಲ್ಲಿ ಬಂದ್ಬಿಡ್ತೀನಿ ಸರ್. ಸಾರಿ ಸರ್, ಸಾರಿ ಸರ್, ಮೀಟಿಂಗ್ ಜಾಯಿನ್ ಆಗ್ತೀನಿ ಸರ್. ವಾಹನ ಚಾಲನೆ ಮಾಡುವಾಗ ಮೊಬೈಲ್ ಬಳಸಬೇಡಿ. ವಾಹನ ಚಾಲನೆ ಮಾಡುವಾಗ ಮೊಬೈಲ್ನಲ್ಲಿ ಮಾತನಾಡುತ್ತಾ, ಸಂದೇಶಗಳನ್ನು ಕಳಿಸುತ್ತಾ, ವಿಡಿಯೋ ನೋಡುತ್ತಾ ಮೈಮರೆಯಬೇಡಿ. ನಿಮ್ಮ ಗಮನ ರಸ್ತೆಯ ಮೇಲಿರಲಿ. ಅಜಾಗರೂಕತೆಯೇ ಅಪಘಾತಕ್ಕೆ ಕಾರಣ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈಗ ನೇರ ಫೋನಿನ ಕಾರ್ಯಕ್ರಮ. ತಾವುಗಳು ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 251-2582 ಅಥವಾ 251-5089. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 251-2582 ಅಥವಾ 251-5089. ಮೈಸೂರಿನ STD ಕೋಡ್ 0821. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೇರ ಫೋನಿನ ಕಾರ್ಯಕ್ರಮವನ್ನು ಆಲಿಸಲಿದ್ದೀರಿ. ಇಂದಿನ ವಿಷಯ ಸುಸ್ಥಿರ ಬೇಸಾಯ, ಅಂದರೆ ರಾಸಾಯನಿಕ ಕೃಷಿಗೆ ಬದಲಾಗಿ ಸಾವಯವ ಕೃಷಿ ಪದ್ಧತಿಯಲ್ಲಿರುವ ಅವಕಾಶಗಳನ್ನು ಕುರಿತ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಯಲಚಹಳ್ಳಿ ತೋಟಗಾರಿಕೆ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ KJ ದಯಾಮಣಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಮೇಡಮ್. ಹಾಗೆ ಮೈಸೂರು ತಾಲೂಕು ಜಯಪುರ ಹೋಬಳಿ ತಳೂರು ಗ್ರಾಮದ ಪ್ರಗತಿಪರ ಕೃಷಿಕರಾದ TS ಸೋಮಶೇಖರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಮೇಡಮ್. ಮೇಡಮ್, ಕರೆಗಳನ್ನ ತಗೊಳ್ಳೋದಕ್ಕಿಂತ ಮುಂಚೆ ಸುಸ್ಥಿರ ಬೇಸಾಯ ಅಂದರೆ ಏನು ಅನ್ನೋದನ್ನ ಚುಟುಕಾಗಿ ತಿಳಿಸ್ಕೊಡಿ. ಮೇಡಮ್, ಸುಸ್ಥಿರ ಬೇಸಾಯ ಅಂತಂದರೆ ಇಂದಿನ ಕಾಲದಲ್ಲಿ ನಾವು ಸುಸ್ಥಿರ ಬೇಸಾಯ ತುಂಬ ಅಗತ್ಯತೆ ಇದೆ. ಏನಕ್ಕೆ ಅಂತಂದರೆ, ನಾವು ಒಂದು ಯಾವುದೇ ಒಂದು ಕೃಷಿ ಪದ್ಧತಿ ಅಥವಾ ಕೃಷಿ ಬೇಸಾಯನ ನಾವು ತಗೊಂಡಾಗ, ಅದು ತೋಟಗಾರಿಕೆ ಆಗ್ಬೋದು ಅಥವಾ ಕೃಷಿ ಆಗ್ಬೋದು, ಅದರಲ್ಲಿ ನಾವು ಒಂದು ಇಳುವರಿನ ಅಥವಾ ಮಣ್ಣಿನ ಫಲವತ್ತತನ ಸ್ಥಿರತೆಯನ್ನು ಕಂಡುಕೊಳ್ಬೇಕಾಗಿದೆ ವರ್ಷಾನುಗಳ ನಂತರ. ಈಗ ನಾವೇನು ಕೃಷಿಯ ಉತ್ಪನ್ನಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ, ಅದೆಲ್ಲ ನಮ್ಮ ಪೂರ್ವಜರು ಅಥವಾ ನಮ್ಮ ತಂದೆ ತಾಯಿಗಳು, ಮುತ್ತಾತಂದರು, ಅಜ್ಜಂದಿರು ಮಾಡಿರುವಂತಹ ಒಂದು, ಅವರು ನಮಗೆ ಕೊಟ್ಟಿರುವಂತಹ ಬಳುವಳಿ, ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ಸೊ ಇದೇ ತರಹ ಒಂದು, ಈಗ ನೀವು ಏನು ಹೇಳಿದ್ರಿ, ಸುಸ್ಥಿರ ಕೃಷಿ ಅಥವಾ ರಾಸಾಯನಿಕ ಪದ್ಧತಿನ ಯಾಕೆ ನಾವು ಇದು ಮಾಡಬಾರ್ದು ಅಂತ ಅನ್ನೋದು ಒಂದು ಇದು ನೋಡಿದಾಗ, ನಾವೀಗೇನು ಸಾಂಪ್ರದಾಯಿಕ ಪದ್ಧತಿ ಅಥವಾ ರಾಸಾಯನಿಕ ಪದ್ಧತಿಯಲ್ಲಿ ನಾವು ಕೃಷಿ ಅಥವಾ ತೋಟಗಾರಿಕೆಯನ್ನು ತಗೊಂತಾ ಇದ್ದೀವಿ, ಇದೇ ಥರ ನಾವು ಮುಂದುವರಿತಾ ಹೋದರೆ ನಮ್ಮ ಇಳುವರಿಲಿ, ಯಾವುದೇ ಒಂದು ಉತ್ಪನ್ನದ ಇಳುವರಿಲಿ ಹೆಚ್ಚು ಕಡಿಮೆ ಆಗುವಂಥದ್ದು ಅದೇನಂದರೆ, ನಮಗೆ ಇನ್ಸ್ಟೆಂಟಾಗಿ ನಮಗೆ ಸಿಗ್ತಾ ಇದೆ ಯಾವುದೇ ಒಂದು ಉತ್ಪನ್ನಗಳು. ಈಗ ರಾಸಾಯನಿಕ ಪದಾರ್ಥಗಳನ್ನ ಭೂಮಿಗೆ ಹಾಕ್ತಾ ಇದ್ದೀವಿ, ಹಾಕಿರೋ ಅಷ್ಟೇ ಪ್ರಮಾಣನ ನಾವು ಉತ್ಪನ್ನದ ರೂಪದಲ್ಲಿ ಪಡ್ಕೊಳ್ತಾ ಇದ್ದೀವಿ. ಅದೇ ಆ ಭೂಮಿಗೆ ನಾವೇನು ವಾಪಸ್ ಕೊಡ್ತಾ ಇಲ್ಲ. ಭೂಮಿಯ ಫಲವತ್ತತೆ ಕಾಪಾಡೋದಾಗಲಿ, ಮಣ್ಣಿನ ಆರೋಗ್ಯ, ಯಾಕೆಂತಂದರೆ ಮಣ್ಣು ಒಂದು ಜೀವ ಇರೋವಂಥದ್ದು, ಒಂದು ವಸ್ತು. ಸೊ ಆ ಮಣ್ಣಿನಲ್ಲಿರೋವಂಥ ಸೂಕ್ಷ್ಮಾಣುಜೀವಿಗಳಾಗ್ಬೋದು, ಮಣ್ಣಿನ ರಚನೆ ಆಗ್ಬೋದು, ಅಥವಾ ಮಣ್ಣಿನ ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು ಅಥವಾ ಜೈವಿಕ ಗುಣಗಳನ್ನ ನಾವು ಸ್ಥಿರವಾಗಿ ಕಾಪಾಡಿಕೊಂಡಿದ್ದೆ ಆದಲ್ಲಿ ನಮಗೆ ಇನ್ನೂ ಒಂದು ಒಳ್ಳೆ ಭವಿಷ್ಯ ಇದೆ. ಸೊ ಆದ್ದರಿಂದ ಈ ಸುಸ್ಥಿರ ಕೃಷಿ ಅನ್ನೋದು ಸಾವಯವ ಪದ್ಧತಿಯನ್ನು ಅನುಸರಿಸಿದಾಗ ಮಾತ್ರ ನಮಗೆ ಮುಂದಿನ ವರ್ಷಗಳಲ್ಲಿ ಒಂದು ನಿರಂತರವಾದ, ಅಂದರೆ ಒಂದು ಸ್ಥಿರತೆಯನ್ನು ಉತ್ಪನ್ನದಲ್ಲಿ, ಇಳುವರಿಲಿ ನಾವು ಕಂಡುಕೊಳ್ಬೋದು. ಹಾಗೆ ಆ ಉತ್ಪನ್ನದ ಒಂದು ಗುಣಮಟ್ಟ, ಉತ್ಕೃಷ್ಟತೆ ಅಂತ ಏನು ಕರಿತೀವಿ, ಅಥವಾ ಕ್ವಾಲಿಟಿ ಅಂತ ಏನು ಕರಿತೀವಿ, ಅಥವಾ ಅದರಲ್ಲಿ ರಾಸಾಯನಿಕಗಳ ಶೇಷಾಂಶಗಳು ಉಳಿದೇ ಇರೋ ಥರ ನಾವು ಅದನ್ನು ಕಾಪಾಡ್ಕೋಬಹುದು. ಸೊ ಆದ್ರಿಂದ ಈ ಒಂದು ಯುಗದಲ್ಲಿ ಅಥವಾ ಈ ಒಂದು ಸಮಯದಲ್ಲಿ ಸುಸ್ಥಿರತೆಯನ್ನು, ಕೃಷಿಯಲ್ಲಿ ಸುಸ್ಥಿರತೆಯನ್ನು ಕಾಪಾಡ್ಕೊಳ್ಳೋಕ್ಕೆ, ಮುಂದಿನದ ಉತ್ಪನ್ನದ ಒಂದೇ ಮಟ್ಟದಲ್ಲಿ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುವಂಥದ್ದು ಸಾವಯವ ಕೃಷಿ ಪದ್ಧತಿಯನ್ನು ನಾವು ಅನುಸರಿಸಿದಾಗ. ಅದರಲ್ಲಿ ತುಂಬ ತರಹದ ಪದ್ಧತಿಗಳು, ಬೇಸಾಯ ಕ್ರಮಗಳು ಇದ್ದಾವೆ. ಸೊ ಮುಂದೆ ನೋಡೋಣ. ಸರ್, ನೀವು ನಿಮ್ಮ ಜಮೀನಿನಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀರಾ, ಏನೇನು ಬೆಳೆ ಬೆಳೀತಾ ಇದ್ದೀರಿ? ಮೇಡಮ್, ಸಾವಯವ ಕೃಷಿ ಪದ್ಧತಿಯಲ್ಲಿ ನಾವು ಸಮಗ್ರ ಕೃಷಿಯಲ್ಲಿ ಸಂಪೂರ್ಣವಾಗಿ ನಮ್ಮ ತೋಟಗಳಲ್ಲಿ ಮಾಡ್ತಾಯಿದ್ವಿ. ಹಿಂದೆ ನಮ್ಮ ತಂದೆ ಕಾಲದಿಂದಲೂ ಕೂಡ ಸಂಪೂರ್ಣವಾಗಿ ಕೆರೆ ಕಟ್ಟೆ ಗೋಡುಗಳನ್ನು ನಾವು ಜಮೀನುಗಳಿಗೆ ನಮ್ಮ ಗದ್ದೆಗಳಿಗೆ ನಮ್ಮ ತೋಟಗಳಿಗೆ ಆಗ್ತಾ ಬರ್ತಾ ಇದ್ದ ನಮ್ಮ ತಂದೆ ಕಾಲದಿಂದ ನೋಡ್ಕೊ ಬರ್ತಾ ಇದ್ದೋ. ಸೊ ಅದರಂತೆ ನಾವು ಕೆರೆಗೋಡು ಕಟ್ಟೆಗೋಡು ಇವುಗಳನ್ನು ಭೂಮಿಗೆ ಸೇರಿಸೋದು, ಹಸಿರೆಲ್ಲ ಡಯಾಂಚ ಮತ್ತು ಹೀಗೆ ಸೆಣಬುಗಳನ್ನು ಎತ್ತಚ್ಚ ಬಿತ್ತಿ ಬೆಳೆದು ಹೂ ಬರೋಕ್ಕೂ ಬರೋ ಸ್ಟೇಜಲ್ಲಿ ಭೂಮಿಗೆ ಅವನ್ನು ಉತ್ತಿ ನೋಟ್ರಿ ಮಾಡಿ ಸೇರಿಸೋದು, ಜೊತೆಗೆ ಕೊಟ್ಟಿಗೆ ಗೊಬ್ಬರಗಳನ್ನು. ಈಗ ಸಾವಯವ ಕೃಷಿ ಮಾಡಬೇಕಾದ್ರೆ ನನ್ನ ಅಭಿಪ್ರಾಯದಲ್ಲಿ ಸಾಕಷ್ಟು 90% 80% ಹಸುಗಳು ಪ್ರಾಣಿಗಳನ್ನ ಸಾಕಿರಬೇಕು ಮನುಷ್ಯರು. ಹಾಗಾಗಿ ನಾವು ಹಸುಗಳು ಕೂಡ ಸಾಕಿದ್ದೀವಿ, ಸಾಕಷ್ಟು ಕೊಟ್ಟಿಗೆ ಗೊಬ್ಬರಗಳನ್ನ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಟ್ರೈಕೋಡರ್ಮ ಸೂಡೋಮೋನಸು ಅಂತಕ್ಕಂಥ ಅನೇಕ ಸೂಕ್ಷ್ಮಾಣು ಜೀವಿಗಳನ್ನು ಎನ್ರಿಚ್ ಮಾಡುವಂಥ ಅಂದರೆ ಜಾಸ್ತಿ ದ್ವಿಗುಣ ಮಾಡುವಂಥ ಪದ್ಧತಿಗಳೆಲ್ಲ ನಾವು ತೋಟಗಾರಿಕೆ ಕಾಲೇಜುಗಳಲ್ಲಿ ಇಲಾಖೆಗಳೆಲ್ಲ ತಿಳ್ಕೊಂಡು ಸೆಮಿನಾರ್ಗಳು ಭಾಗವಹಿಸಿದ್ರಿಂದ ಆ ಕೊಟ್ಟಿಗೆ ಗೊಬ್ಬರಗಳ ಜೊತೆಗೆ ಅವುಗಳನ್ನೆಲ್ಲ ಸೇರಿಸಿ 10 ಗಾಡಿ ಕೊಟ್ಟಿಗೆ ಗೊಬ್ಬರ 20 ಗಾಡಿ ಕೊಟ್ಟಿಗೆ ಗೊಬ್ಬರ ಆಗೋ ಥರ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಸೊ ಅವುಗಳನ್ನ ಜೊತೆಗೆ ಹಸಿರೆಲ್ಲ ಗೊಬ್ಬರಗಳು ಹೇಳಿದ್ರೆ ಹಾಗೆ, ಆಮೇಲೆ ಜೊತೆಗೆ ಮಾಗಿ ಉಳುಮೆಗಳನ್ನ ಬೇಸಿಗೆ ಟೈಮಲ್ಲಿ ಎಲ್ಲ ಮಾಡಿಸಿ ಆ ಭೂಮಿಯನ್ನು ಒಣಗಿಸಿ ಅಲ್ಲಿರ್ತಕ್ಕಂಥ ಕೆಲವು ಕೆಟ್ಟ ಇದೆಲ್ಲ ಅವೆಲ್ಲ ಸಹಾಯ ಥರ ಎಲ್ಲ ಮಾಡಿಕೊಂಡು ಇಷ್ಟೆಲ್ಲ ಅದ ಮಾಡಿಕೊಂಡು ನಮ್ಮ ತಂದೆ ಕಾಲದಿಂದ ಅದನ್ನು ನಾವು ಮಾಡ್ಕೊಬರ್ತಾ ಇದ್ದೋ. ಸೊ ಇದನ್ನು ಈಗ ಅದನ್ನು ಎಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅದ್ರ ಜೊತೆಗೆ ಸಮಗ್ರ ಕೃಷಿಯನ್ನು ನಾವು ತೋಟಗಳಲ್ಲಿ ಅಳವಡಿಸ್ಕೊಂಡಿದ್ದೀವಿ ಮೇಡಮ್. ಈಗ ನಾವು ರಾಸಾಯನಿಕವಾಗಿ ಈಗ ಕೆಲವು ಕಡೆ ಪಾಲಿವೆಸಲ್ಲಿ ನಮ್ಮದು ನಾವು ಫಸಲನ್ನ ಬೆಳೀತಾ ಇದ್ವಿ. ಅಲ್ಲಿ ಕೂಡ ಆ ಕಂಪನಿಯವರು ಹೇಳಿದ ಪ್ರಕಾರ ನಾವು ಏನು ಮಾಡ್ತಾ ಇದ್ವಿ ಅಂದರೆ ರಾಸಾಯನಿಕಗಳನ್ನ ಕೊಡಬೇಕು ಇಷ್ಟು ಅಂತ ಗೈಡ್ಲೈನ್ ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ಕಮ್ಮಿ ಮಾಡ್ಕೊತಾ ಜೀವಾಮೃತಗಳನ್ನು ಸಂಪೂರ್ಣವಾಗಿ ಅಲ್ಲಿಗೆ ಗಿಡಗಳಿಗೆ ಉಣಿಸೋದು ಜಾಸ್ತಿ, ಅಲ್ಲಿಗೆ ನಿಮ್ಮ ಬೇರೆ ಬೇರೆ ಔಷಧಿಗಳನ್ನು ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಏನು ಸಾವಯವದಲ್ಲಿ ಬರ್ತಕ್ಕಂಥ ಅನೇಕ ಬೇವನೆಲೆಗಳು ಬೇವನೆಣ್ಣೆಗಳು ಇವುಗಳನ್ನೆಲ್ಲ ಬಳಸಿಕೊಂಡು ಅಲ್ಲಿಗೂ ಕೂಡ ಪಾಲಿವಸ್ಗಳಲ್ಲಿ ಕೃಷಿಯಲ್ಲೂ ಕೂಡ ಪಾಲಿವಸ್ ಕೃಷಿಗಳಲ್ಲೂ ಕೂಡ ನಾವು ಆದಷ್ಟು ಸಾವಯವಕ್ಕಾಗಿ ಸಾವಯವ ರೂಪದಲ್ಲಿ ನಾವು ಅಲ್ಲಿ ಫಸಲನ್ನು ಬೆಳೀತಾ ಇದ್ದೀವಿ. ಹಾಗಾಗಿ ನಮ್ಮ ತೋಟದಲ್ಲಿ ಎಲ್ಲ ರೀತಿಯ ಹಣ್ಣು ತರಕಾರಿಗಳು ಅಂದರೆ ಬಾಳೆ ಹೆಚ್ಚೆಚ್ಚು ಬಾಳೆ ಬೆಳೀತಾ ಇದ್ದೀವಿ, ಆಮೇಲೆ ಜೊತೆಗೆ ತರಕಾರಿಗಳನ್ನ ಬೆಳೀತಾ ಇದ್ದೀವಿ, ಜೊತೆಗೆ ನಾವು ತರಕಾರಿಗಳು ಹಣ್ಣುಗಳು ಹೂಗಳು ಇತ್ತೀಚಿನ ದಿನಗಳಲ್ಲಿ ಪಾಲಿವಸ ಮಾಡಿ ಹೂಗಳನ್ನು ಕೂಡ ಬೆಳೀತಾ ಇದ್ದೀವಿ. ಹಿಂಗೆಲ್ಲ ಮಾಡ್ತಾ ರಾಸಾಯನಿಕಗಳನ್ನು ಕಮ್ಮಿ ಮಾಡ್ತಾ ಯಾಕಂತಂದ್ರೆ ಜಾಸ್ತಿ ಬಂಡವಾಳ ಹಾಕಿರೋ ಕಡೆ ಒಂದು ಕಡೆ ಪಾಲಿವೇಸ್ ಮಾಡಿದ್ವಿ, ಅಲ್ಲಿ ಕೂಡ ನಾವು ಲಾಸ್ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಬದಲೇ ಆಲ್ರೆಡಿ ಕೊರೋನಾದಲ್ಲಿ ಎಲ್ಲ ನಮ್ಗೆ ಬೇಕಾದಷ್ಟು ತೊಂದರೆಗಳು ಅನುಭವಿಸ್ಬಿಟ್ಟಿದ್ವಿ. ಸೊ ಹಾಗಾಗಿ ಅದನ್ನು ರಾಸಾಯನಿಕಗಳನ್ನ ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಕಮ್ಮಿ ಮಾಡ್ತಾ ಈ ಜೀವಾಮೃತಗಳು 10 ಡ್ರಮ್ ಜೀವಾಮೃತ ಇವತ್ತು ನಮ್ಮ ತೋಟದಲ್ಲಿ ಪ್ರತಿ 10 ದಿವಸಕ್ಕೋಸ್ಕರ ಪ್ರತಿ ಒಂದು ಗಿಡಗಳಿಗೂ ನಾವು ಒಂದು 1/2 ಗ್ಲಾಸಷ್ಟು ಉಳಿಸೋ ಥರ ವ್ಯವಸ್ಥೆ ಮಾಡ್ತಾಯಿದ್ವಿ. ಸೊ ಹಾಗೇ ಇಷ್ಟೆಲ್ಲ ಪದ್ಧತಿಗಳ ಜೊತೆಗೆ ಈಗ ಜೀವಾಮೃತಗಳು ಪಂಚಗವ್ಯಗಳು ಆಮೇಲೆ ಜೊತೆಗೆ ಭೂತಾಳ ರಸಗಳು ಭೂತಾಳವನ್ನು ಕೂಡ ನಾವು ಬೆಡ್ ಮುಖಾಂತರ ಮಧ್ಯದಲ್ಲಿ ಸೇರಿಸ್ತಾ ಇದ್ದೀವಿ. ಅನೇಕ ಇವೆಲ್ಲ ನಮ್ಮ ತಂದೆ ತಾತನ ಕಾಲದಿಂದ ನಮಗೆ ಹೇಳ್ಕೊಟ್ಟಿರೋದು ಮತ್ತು ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡಿದ್ವಲ್ಲ ಅವೆಲ್ಲ ನಮಗೆ ಪರಂಪರಾಗತವಾಗಿ ಬಂದಿರತಕ್ಕಂಥದ್ದು. ಭೂಮಿಯ ಫಲವತ್ತತೆ ಉಳಿಸ್ಕೋಬೇಕು, ನಾವು ಮಣ್ಣು ಬದುಕಬೇಕು, ನಾವು ಬದುಕಬೇಕು. ಮೊದಲೇ ಈಗ ಹಿರಿಯರು ಹೇಳಿದ್ದಾರೆ, ನಾವು ಸತ್ತರೆ ಮಣ್ಣಿಗೆ, ಮಣ್ಣೆ ಸತ್ತರೆ ಎಲ್ಲಿಗೆ ಅನ್ನೋದೆಲ್ಲ ಅದನ್ನು ಅರ್ಥ ಮಾಡಿಕೊಂಡಾಗ ಸೊ ನಾವು ಬದುಕೋದ್ರ ಜೊತೆಗೆ ಭೂಮಿಯನ್ನು ಬದುಕಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಕರೆಗಳನ್ನ ಸ್ವೀಕರಿಸೋಣ. ರೈತ ಬಾಂಧವರೇ, ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು 251-2582 ಮತ್ತೊಂದು 251-5089 ಮೈಸೂರಿನ STD ಕೋಡ್ 0821. ಈಗ ಮೊದಲ ಕರೆಯನ್ನು ತಗೊಳ್ಳೋಣ. ಹಲೋ ಆಕಾಶವಾಣಿ, ನಮಸ್ತೆ. ಯಾರು ಎಲ್ಲಿಂದ ಕರೆ ಮಾಡಿದ್ದೀರಾ? ಯೋಗೇಂದ್ರ ಪ್ರಸಾದ್, ಎಲ್ಚಿಗೆರೆ ಗ್ರಾಮ ನಂಜನಗೂಡು ತಾಲೂಕಿನಿಂದ. ಮೇಡಮ್, ಹಾ, ಯೋಗೇಂದ್ರ ಪ್ರಸಾದ್ ಅವರೇ, ಯಾರನ್ನ ಪ್ರಶ್ನೆ ಕೇಳ್ತೀರಾ? ದಯಾಮಣಿ ಅವರು. ಹಾ, ಕೇಳಿ. ಹೇಳಿ ಸರ್, ಹೇಳಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಹೇಳಿ. ಮೇಡಮ್, ಇವಾಗ ಮರದ ಎಲೆ ಉದುರುತ್ತಲ್ಲ ಅದು, ಮತ್ತು ಮಣಿ ಸೇರಿಸಿದಾಗ ಅದರಲ್ಲೂ ಮತ್ತು ಕೊಟ್ಟಿಗೆ ಗೊಬ್ಬರಕ್ಕೂ ಏನ್ ವ್ಯತ್ಯಾಸ, ಮತ್ತು ಎಷ್ಟು ಇಳುವರಿ ತಗೋಬಹುದು ಮೇಡಮ್? ಸರ್, ನಿಮಗೆ ನಾವು ಈ ಸಾವಯವ ಪದ್ಧತಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೀವಿ, ಕಾಂಪೋಸ್ಟ್ ಮಾಡೋದು ಬೇರೆ ಥರದ ಗೊಬ್ಬರ ಅಂತ ಹೇಳ್ತೀವಿ. ಈ ಕೊಟ್ಟಿಗೆ ಗೊಬ್ಬರದಲ್ಲಿ ನೀವು ಪ್ರತಿದಿನ ನೀವು ಹಸು ಸಾಕಾಣಿಕೆ ಮಾಡಿದಾಗ, ಹಸುಗಳಾಗ್ಬೋದು, ಕುರಿ, ಕೋಳಿ, ನೀವು ಹಂದಿ ಅಥವಾ ಏನು ಸಾಕಿರ್ತೀರ, ಆ ಪ್ರಾಣಿಜನ್ಯದಿಂದ ಏನು ವೇಸ್ಟೇಜ್ ಬರುತ್ತಲ್ಲ, ಸಗಣಿ ಆಗ್ಬೋದು, ಮಲಮೂತ್ರ ಆಗ್ಬೋದು, ಅದನ್ನೆಲ್ಲ ಸೇರಿಸಿ ನಾವು ತಿಪ್ಪೆಗೆ ಹಾಕ್ತೀವಿ, ಅದು ತಿಪ್ಪೆ ಗೊಬ್ಬರ ಅಂತ ಆಗುತ್ತೆ ಅಥವಾ ಕೊಟ್ಟಿಗೆ ಗೊಬ್ಬರ ಅಂತ ಆಗುತ್ತೆ. ಈಗ ನೀವು ಹೇಳಿದ್ದು ಮರದಿಂದ ಉದುರಿರುವಂಥ ಎಲೆಗಳನ್ನ ನೀವು ಬೇರೆ ಬೇರೆ ಪದ್ಧತಿಲಿ ಕಾಂಪೋಸ್ಟ್ ಮಾಡುವಂಥದ್ದು. ಕಾಂಪೋಸ್ಟ್ ಮಾಡಬೇಕಾದ್ರೆ ನೀವು ಸುಮ್ಮನೆ ಆಗಿ ಬರೀ ಉದುರಿರೋ ಎಲೆಗಳನ್ನ ಕಾಂಪೋಸ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಅದರಲ್ಲಿ ತುಂಬ ಪದ್ಧತಿಗಳಿದೆ ಸರ್. ಇವಾಗ ನಾಡೆಪ್ ಪದ್ಧತಿ ಅಂತ ಕರಿತೀವಿ, ಮತ್ತು ಜಾಪನೀಸ್ ಮೆಥಡ್ ಆಫ್ ಕಾಂಪೋಸ್ಟಿಂಗ್ ಅಂತಲೂ ಕರಿತೀವಿ. ಈ ಥರದ ಬೇರೆ ಬೇರೆ ಥರದ ಕಾಂಪೋಸ್ಟ್ ಪದ್ಧತಿನ ಉಪಯೋಗಿಸ್ಕೊಂಡು ನೀವು ಮಾಡಿದಾಗ ಆ ಒಂದು ಮರದ ಎಲೆಗಳಲ್ಲಿ ನಾವು ಸಿ ಎನ್ ರೇಷಿಯೋ ಅಂತ ಕರಿತೀವಿ, ಇಂಗಾಲ ಮತ್ತು ನೈಟ್ರೋಜನ್, ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಇಷ್ಟಿಷ್ಟೇ ಇರಬೇಕು ಅಂತ ಕರಿತೀವಿ, ಹೇಳ್ತೀವಿ ನಾವು ವೈಜ್ಞಾನಿಕವಾಗಿ. ನೀವು ಅದು ಬಿದ್ದಿರೋ ಮರದ ಎಲೆಗಳಲ್ಲಿ ಏನು ಪೋಷಕಾಂಶಗಳಿರುತ್ತೆ, ಸಾರಜನಕ ಆಗ್ಬೋದು, ಪೊಟ್ಯಾಶ್ ಆಗ್ಬೋದು, ರಂಜಕ ಆಗ್ಬೋದು, ಕೆಲವೊಂದು ಲಘು ಪೋಷಕಾಂಶಗಳು ಇರುತ್ತೆ. ಸೊ ಅದನ್ನು ನಾವು ಗಿಡಕ್ಕೆ ತಲುಪಿಸುವಂಥ ರೂಪದಲ್ಲಿ ಕೊಟ್ಟಾಗ ಮಾತ್ರ ಅದರಲ್ಲಿರೋ ಪೋಷಕಾಂಶಗಳ ಬಳಕೆ ನಮಗೆ ಹೆಚ್ಚಾಗಿ ಸಿಗುತ್ತೆ. ಸೊ ಅಂಥ ಸಮಯದಲ್ಲಿ ನೀವು ಆ ಉದುರಿರೋಂಥ ಮರದೆಲೆಗಳನ್ನ ಕಾಂಪೋಸ್ಟು ನೀವು ಪಿಟ್ ಮಾಡ್ಕೋಬೋದು, ಅಥವಾ ಅದನ್ನು ಗುಡ್ಡೆ ಹಾಕ್ಕೊಂಡು, ಹೀಪ್ ಮೆಥಡ್ ಅಂತ ಕರಿತೀವಿ, ಅದನ್ನು ಗುಡ್ಡೆ ಹಾಕೋಬೋದು, ಒಂದು ಒಳ್ಳೆ ನೆರಳಿರೋಂಥ ಪ್ರದೇಶದಲ್ಲಿ ಒಳ್ಳೆ ತೇವಾಂಶ ಕೊಟ್ಟು ನೀವು ಅದಕ್ಕೆ ರಾಕ್ ಫಾಸ್ಫೇಟ್ ಅಂತ ಸಿಗುತ್ತೆ. ಅದರಲ್ಲಿ ರಂಜಕದ ಅಂಶ ತುಂಬಾ ಕಡಿಮೆ ಇರುತ್ತೆ, 1.5-7% ಅಷ್ಟು ಇರ್ಬೋದು ಶೇಕಡ. ಸೊ ಹಂಗಿದ್ದಾಗ ರಾಕ್ ಫಾಸ್ಪೇಟು ಜೊತೆಗೆ ನೀವು ಜೀವಾಣು ಗೊಬ್ಬರಗಳು ಅಥವಾ ಕೇಳಿರ್ಬೋದು ನೀವು ಸೂಕ್ಷ್ಮಾಣುಜೀವಿ ಗೊಬ್ಬರಗಳು ಅಂತ ಕರಿತೀವಿ, ಅದರಲ್ಲಿ ರಂಜಕದ ಅಂಶ ಕಾಂಪೋಸ್ಟ್ನಲ್ಲಿ ಅಥವಾ ಕೊಟ್ಟಿಗೆ ಗೊಬ್ಬರದಲ್ಲಿ ಕಡಿಮೆ ಇರೋದ್ರಿಂದ ಹೆಚ್ಚಿಗೆ ಮಾಡೋಕ್ಕೆ ರಂಜಕನ ಕರಗಿಸುವಂಥ ಸೂಕ್ಷ್ಮಾಣುಜೀವಿಗಳು ಇರುತ್ತೆ. ಸೊ ಜೈವಿಕ ಗೊಬ್ಬರಗಳು ಮತ್ತು ಅದ್ರ ಜೊತೆಗೆ ನಿಮ್ಮದು ಒಣಗಿರೋ ಮರದ ಎಲೆಗಳಾಗಿರೋದ್ರಿಂದ ಅದ್ರ ಜೊತೆಗೆ ಈಗ ನಮ್ಮ ರೈತರು ರೈತ ಮಿತ್ರರು ಹೇಳ್ತಾ ಇದ್ರು, ಅವರ ಅನುಭವನ ಹಂಚ್ಕೋತಾ ಇದ್ರು, ಅದರಲ್ಲಿ ಅವರು ಹೆಚ್ಚಾಗಿ ಹಸಿರೆಲೆ ಗೊಬ್ಬರನ ಹಾಕ್ತಾರೆ. ಈಗ ನಾವು ಹಸಿರೆಲೆ ಗೊಬ್ಬರನ ಅದ್ರ ಜೊತೆ ಮಿಕ್ಸ್ ಮಾಡಿದಾಗ, ಹಸಿರೆಲೆ ಗೊಬ್ಬರ ಅಂತಂದರೆ ಏನು ಇಲ್ಲ, ಸೆಣಬು, ಅಪ್ಸೆಣಬು ಅಥವಾ ನಿಮ್ಮಲ್ಲೇ ಬೆಳೆಯುವಂಥ ಗ್ರಿಲ್ಸಿಡಿ ಅಂತ ಕರಿತೀವಿ. ಸೊ ಅದು ಗೊಬ್ಬರದ ಗಿಡ ಅಂತಲೇ ಬರುತ್ತೆ. ಅದ್ರ ಜೊತೆಗೆ ನೀವು ಹೊಂಗೆ ಅಥವಾ ಬೇವಿನೆಲೆ ಇದನ್ನೆಲ್ಲ ನೀವು ಮರದಿಂದ ಒಣಗಿರೋ ಅಂಥ, ಈಗೆಲ್ಲ ಬೇಸಿಗೆ ಟೈಮು ಉದುರುತ್ತಾ ಇರುತ್ತೆ. ಸೊ ಅದನ್ನು ಜೊತೆಗೆ ಮಿಕ್ಸ್ ಮಾಡಿದಾಗ ನಾವೇನು ಇಂಗಾಲ ಮತ್ತು ನೈಟ್ರೋಜನ್ ಎರೆಹುಳ ಗೊಬ್ಬರನೂ ನೀವು ಮಾಡ್ಕೋಬೋದು ಅದ್ರ ಜೊತೆಗೆ. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಇಂಗಾಲ ಮತ್ತು ನೈಟ್ರೋಜನ್ನು ಅಥವಾ ಸಾರಜನಕ ಅಂತ ಏನು ಒಂದು ರೇಷಿಯೋ ಕಾಂಬಿನೇಷನ್ ಇರುತ್ತಲ್ಲ, ಅದನ್ನು ಸರಿದೂಗಿಸ್ಬೇಕು. ಆವಾಗ ನಿಮಗೆ ಒಣಗಿ ಬಿದ್ದಂತಹ ಎಲೆಗಳಲ್ಲಿರೋ ಪೋಷಕಾಂಶಗಳು ಗಿಡಗಳಿಗೆ ಚೆನ್ನಾಗಿ ತಲುಪುತ್ತೆ. ಸೊ ಜೈವಿಕ ಗೊಬ್ಬರಗಳು, ಹಸಿರೆಲೆ ಗೊಬ್ಬರಗಳು, ನಿಮ್ಮ ಒಣಗಿ ಉದುರಿರುವಂಥ ಎಲೆಗಳನ್ನ ಎಲ್ಲ ಸೇರಿ ನೀವು ನಿಮ್ಮಲ್ಲಿ ಒಂದು ತೊಟ್ಟಿ ಥರ ಮಾಡಿಕೊಂಡು ಅದಕ್ಕೆ ಒಳ್ಳೆ ತೇವಾಂಶನ ಮೇಂಟೈನ್ ಮಾಡ್ಕೋಬೇಕು. ಮಧ್ಯೆ ಒಂದೆರಡು ಮೂರು ತಿರುಗಳನ್ನ ಕೊಟ್ಟಾಗ ಚೆನ್ನಾಗಿ ಗಾಳಿ ಆಡಿ ಅದರಲ್ಲಿರೋ ಪೋಷಕಾಂಶಗಳು ಚೆನ್ನಾಗಿ ನಿಮಗೆ ಗಿಡಕ್ಕೆ ಸಿಗುವಂಥ ರೂಪದಲ್ಲಿ ದೊರಕುತ್ತೆ. ಸೊ ಇದನ್ನೇ ನೀವು ಈಗ ನಮ್ಮ ರೈತ ಮಿತ್ರರು ಹೇಳ್ದಂಗೆ, ಸೋಮಶೇಖರ್ ಸರ್ ಹೇಳ್ದಂಗೆ, ಎರೆಹುಳು ಗೊಬ್ಬರಕ್ಕೂ ನೀವು ಹಾಕೋಬೋದು. ಅದರಲ್ಲಿ ಸಗಣಿನ ಹೆಚ್ಚಾಗಿ ಹಾಕಬೇಕು. ನೀವು ಸಗಣಿನ ಯಾವುದೇ ಒಂದು, ಈಗ ಅವರು ಬೀಜಾಮೃತ ಮಾಡ್ತಾ ಇದ್ದಾರೆ, ಜೀವಾಮೃತ ಮಾಡ್ತಾ ಇದ್ದಾರೆ, ಪಂಚಗವ್ಯ ಮಾಡ್ತಾ ಇದ್ದಾರೆ, ಯಾವುದೇ ಒಂದು ಸಾವಯವ ಪದ್ಧತಿ ಅಂತ ತಗೊಂಡಾಗ ಅದರಲ್ಲಿ ಸಾವಯವ ಇಂಗಾಲ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಈ ಸಾವಯವ ಇಂಗಾಲ ಅನ್ನೋದು ನೀವು ಯಾವುದೇ ಒಂದು ಜೀವಾಣು ಗೊಬ್ಬರನ ಹಾಕಿದಾಗ ಅದಕ್ಕೆ ಆಹಾರವಾಗಿ ಅದು ಕೆಲಸ ಮಾಡುತ್ತೆ. ಸೊ ಇದೆಲ್ಲನೂ ನೀವು ಕೊಟ್ಟಾಗ ಒಟ್ಟಾರೆ ಆಗಿ ಸಮಗ್ರವಾಗಿ ನಿಮಗೆ ಅದರ ಫಲಿತಾಂಶ ತುಂಬ ಚೆನ್ನಾಗಿ ಸಿಗುತ್ತೆ ಸರ್. ಯೋಗೇಂದ್ರ ಪ್ರಸಾದ್ ಅವರೇ, ಉತ್ತರ ಸಿಕ್ತಾ? ಆಯ್ತು, ನಮಸ್ಕಾರ. ಈಗ ಮುಂದಿನ ಕರೆಗೆ ಹೋಗೋಣ. ಹಲೋ, ಹಲೋ ಆಕಾಶವಾಣಿ, ಹಲೋ, ಯಾರು ಎಲ್ಲಿಂದ ಕರೆ ಮಾಡಿದ್ದೀರಾ? ಮೇಡಮ್, ನಾವು ಕೃಷ್ಣರಾಜಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಐಕ್ನಳ್ಳಿ ಗ್ರಾಮದಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ನಿಮ್ಮ ಹೆಸರು? ದೇವೇಗೌಡ ಅಂತ ಮೇಡಮ್. ಹಾ, ಪ್ರಶ್ನೆ ಕೇಳಿ ದೇವೇಗೌಡ್ರೆ. ದಯಮಣಿ ಮೇಡಮ್ ಕೇಳಬೇಕು. ಹಾ, ಕೇಳಿ ಕೇಳಿ. ಸರ್ ನಮಸ್ಕಾರ ಸರ್, ಹೇಳಿ. ಮೇಡಮ್ ನಮಸ್ಕಾರ ಮೇಡಮ್, ನಮಗೆ ಹತ್ತಿರದಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಇದೆ ಮೇಡಮ್. ಸರ್ ಹೇಳಿ. ನಮಗೆ ಅದು ಪ್ರೆಸ್ ಮಡ್ ಅಂತ ಬರುತ್ತಲ್ಲ, ಪ್ರೆಸ್ ಮಡ್ ಅನ್ನ ನಾವು ತೋಟಕ್ಕೆ ಪರ್ಪೋಸ್ ಗೆ ಯೂಸ್ ಮಾಡಬೇಕಾದ್ರೆ ಏನೇನು ಪ್ರಿಕಾಷನರಿ ಮೆಥಡ್ ತಗೋಬೇಕು ಮೇಡಮ್? ಸರ್, ಪ್ರೆಸ್ ಮಡ್ನ ಖಂಡಿತವಾಗಿ ನೀವು ಉಪಯೋಗಿಸ್ಬೋದು. ಯಾವುದೇ ಒಂದು ಪ್ರೆಸ್ ಮಡ್ ಆಗಲಿ, ಯಾವುದೇ ಒಂದು ಕೃಷಿ ತ್ಯಾಜ್ಯ, ಅದು ಕಬ್ಬಿನಿಂದ ಬರುವಂಥ, ರೌದಿಯಿಂದ ಬರುವಂಥ ಒಂದು ಉತ್ಪನ್ನ ಸಕ್ಕರೆ ಫ್ಯಾಕ್ಟ್ರಿಲಿ ಸಿಗುವಂಥದ್ದು ನಿಮಗೆ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ, ಸೆಲ್ಯುಲೋಸು ಅಂಶ ಅಂತ ಇರುತ್ತೆ. ಸೆಲ್ಯುಲೋಸು, ಹೆಮಿಸೆಲ್ಯುಲೋಸು, ಲಿಗ್ನಿನು, ಅದು ಏನೇ ಆಗಿರ್ಬೋದು, ಅದೆಲ್ಲ ಅದರಲ್ಲಿ ಅದು ಕೊನೆಗೆ ಡಿಕಾಂಪೋಸ್ ಆಗಿ ಅಥವಾ ಚೆನ್ನಾಗಿ ಕಳೆತು ಅದು ಕೊನೆಗೆ ಪೋಷಕಾಂಶ ಯಾವ ರೂಪದಲ್ಲಿರುತ್ತೆ ಅಂತಂದರೆ ಗ್ಲೂಕೋಸ್ ರೂಪದಲ್ಲಿ ನಿಮಗೆ ಸಿಗುತ್ತೆ. ಸೊ ಅದನ್ನ ನೀವು ಈಗ ನಾನು ಹೇಳಿದ ಮೆಥಡ್ ಅಲ್ಲಿ ಕಾಂಪೋಸ್ಟ್ ಮಾಡ್ಕೋಬಹುದು. ಕಾಂಪೋಸ್ಟ್ ಮಾಡ್ಕೊಂಡು ಆ ಪ್ರೆಸ್ ಮಡ್ನ ಚೆನ್ನಾಗಿ ಒಂದು ಅರ್ಧಂಬರ್ಧ ಕಳ್ತಾಗ ನೀವು ಅದನ್ನ ವರ್ಮಿ ಕಾಂಪೋಸ್ಟ್ ಕೂಡ ಮಾಡ್ಕೊಬಹುದು ಸರ್. ಜೊತೆಗೆ ನಿಮ್ಮ ಹತ್ತಿರದ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆಯಲ್ಲಿ ನೀವು ಜೀವಾಣು ಗೊಬ್ಬರನ ತಗೊಂಡು ಟ್ರೈಕೋಡರ್ಮ ಸುಡೋಮನಾಸು ಅದನ್ನ ಪ್ಯಾಕೆಟ್ನ ತಗೊಬಂದು ನೀವು ಆದಷ್ಟು ನಮ್ಮ ಸರ್ಕಾರಿ ಸ್ವಾಮ್ಯದ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೇಳ್ತೀವಿ, ತೋಟಗಾರಿಕೆ ಇಲಾಖೆಗಳು ಕೃಷಿ ಇಲಾಖೆಗಳು ಇವಷ್ಟಕ್ಕೆ ನೀವು ಹೋಗಿ ಸಂಪರ್ಕ ಮಾಡಿ ಸರ್. ಯಾವಾಗ್ಲೂ ನಾನ್ ನಿಮ್ಗೆ ಅಡ್ವೈಸ್ ಮಾಡುವಂತದ್ದು ಈ ಒಂದು ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಒಂದಿಷ್ಟು ಟು ಇಷ್ಟು ರೇಷ್ಯದಲ್ಲಿ ಏನಾದ್ರೂ ನಾವು ಅದಕ್ಕೆ ಸಾಯಿಲ್ ಮಿಕ್ಸ್ ಮಾಡ್ಕೊಬೇಕಾ ಡೈರೆಕ್ಟ್ ಅದನ್ನೇ ಮಾಡ್ಕೊಂಡು ನಡೆಯುತ್ತೆ ಸರ್? ಇಲ್ಲ, ಪ್ರೆಸ್ ಮಡ್ಗೆ ನೀವು ಸಗಣಿ ಹಾಕೋಬೇಕಾಗತ್ತೆ, ಮತ್ತೆ ಕೆಂಪು ಮಣ್ಣು ಅಥವಾ ಗೋಡ್ ಮಣ್ಣು, ನಿಮ್ಮ ಹತ್ರ ಯಾವ್ದೇ ಚೆನ್ನಾಗಿರೋ ಒಳ್ಳೆ ಮಣ್ಣು ಸಿಗುತ್ತೆ ಅದನ್ನ ಹಾಕೊಳ್ಳಿ. ನಿಮ್ಮ ಹತ್ರ ಏನಾದ್ರೂ ಸಿಕ್ಕಿದ್ರೆ ಕಾಡಿನಲ್ಲಿರುವಂತಹ ಮಣ್ಣು, ನಿಮ್ಗೆ ಅಕಸ್ಮಾತ್ ಏನಾದ್ರೂ ಜೈವಿಕ ಗೊಬ್ಬರಗಳು ಸಿಗ್ಲಿಲ್ಲ ಅಂದ್ರೆ ಫಾರೆಸ್ಟ್ ಸಾಯಿಲ್ ಇರುತ್ತಲ್ಲ ಸರ್, ಫಾರೆಸ್ಟ್ ಸಾಯಿಲ್ ಒಂದು ಮಂಕರಿ ಅಷ್ಟು. ಫಾರೆಸ್ಟ್ ಸಾಯಿಲ್ ಅಲ್ಲಿ ನಾನು ಯಾಕೆ ನಿಮ್ಗೆ ಅಡ್ವೈಸ್ ಮಾಡ್ತೀನಿ ಅಂತಂದ್ರೆ, ಫ್ರೀ ಆಫ್ ಕಾಸ್ಟ್, ಯಾವುದೇ ಒಂದು ಬಯೋಫರ್ಟಿಲೈಸರ್ ನಾವೇನು ಆರ್ಟಿಫಿಷಿಯಲ್ ಆಗಿ ನಾವು ಪ್ರಿಪೇರ್ ಮಾಡ್ತೀವಲ್ಲ ಅಥವಾ ಕಮರ್ಷಿಯಲ್ ಆಗಿ ನಾವೇನು ಪ್ರೊಡಕ್ಷನ್ ಮಾಡ್ತೀವಲ್ಲ, ಸೊ ಆ ಒಂದು ಜೀವಾಣು ಜೈವಿಕ ಗೊಬ್ಬರಗಳು ಅಥವಾ ಜೀವಾಣು ಗೊಬ್ಬರಗಳು ಅಥವಾ ಏನೇ ಸೂಕ್ಷ್ಮಾಣು ಜೀವಿಗಳು, ಈಗ ಟ್ರೈಕೋಡರ್ಮ ಆಗ್ಬೋದು, ಅಸ್ಟೋಬ್ಯಾಕ್ಟರ್ ಆಗ್ಬೋದು, ಅಜೋಸ್ಪೆರ್ಲಮ್ ಆಗ್ಬೋದು, ಇದೆಲ್ಲನೂ ನಿಮಗೆ ಆ ಒಂದು ಕಾಡಿನಲ್ಲಿರುವಂಥ ಮಣ್ಣು. ಏಕೆಂತಂದ್ರೆ ಕಾಡಿನಲ್ಲಿರೋ ಮಣ್ಣು, ಈಗ ಮುಂಚೆ ಒಬ್ರು ರೈತರು ಫೋನ್ ಮಾಡಿದ್ರು, ಅವ್ರು ಕೇಳ್ತಾ ಇದ್ರು ಮರದಿಂದ ಉದುರಿರುವಂತ ಎಲೆಗಳನ್ನ ನಾವು ಕಾಂಪೋಸ್ಟ್ ಗೆ ಉಪಯೋಗಿಸ್ಕೋಬಹುದು. ಖಂಡಿತವಾಗ್ಲೂ ಉಪಯೋಗಿಸ್ಕೋಬಹುದು. ನೀವು ಕಾಡ್ನಲ್ಲಿರುವಂತಹ ಮಣ್ಣನ್ನ ತಂದು ಆದಷ್ಟು ನೀವು ಕಾಂಪೋಸ್ಟ್ ಪಿಟ್ಟಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ ಅದಲ್ಲಿ ನಿಮ್ಗೆ ಅಲ್ಲಿರುವಂತಹ ಜೀವಾಣುಗಳು ಅಥವಾ ಸೂಕ್ಷ್ಮಾಣು ಜೀವಿಗಳು ಎಲ್ಲಾ ಮಣ್ಣಲ್ಲೂ ಇರುತ್ತೆ, ಆದ್ರೆ ಅವಕ್ಕೆ ಸರಿಯಾದ ಒಂದು ಆಹಾರ ಸಿಗದಲ್ಲೇ ಎಲ್ಲಾ ಕಡೆ ಕಡಿಮೆ ಆಗ್ತಾ ಇದೆ. ಸೊ ನೀವು ಖಂಡಿತವಾಗ್ಲಿ ಪ್ರೆಸ್ ಮಡ್ನ ಈ ಒಂದು ಕಾಡಿನಲ್ಲಿರುವಂತಹ ಮಣ್ಣಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಅದ್ರ ಜೊತೆಗೆ ಸಗಣಿ ನೀರು ಹಾಕೊಂಡು ಒಂದು ನಾಡಪ್ ಮೆಥಡ್ ಅಥವಾ ಟ್ಯಾಂಕ್ ಅವೈಲಬಿಲಿಟಿ ಇದ್ರೆ ನಿಮ್ಮ ಹತ್ರ ಅದ್ರಲ್ಲಾರು ಮಾಡಿಕೊಂಡು ನೀವು ಖಂಡಿತವಾಗ್ಲೂ ಅದ್ರ ಪ್ರಯೋಜನಗಳನ್ನ ಪಡ್ಕೋಬಹುದು ಸರ್. ಅದರಲ್ಲಿ ನಿಮ್ಗೆ ಅದ್ರ ಜೊತೆಗೆ ನೀವೇನು ಸೆಲ್ಯುಲೋಸು ಸಕ್ಕರೆ ಅಂಶ ಏನು ಜಾಸ್ತಿ ಇರುತ್ತೆ ಅದ್ರ ಜೊತೆಗೇನೆ ಬೇರೆ ಬೇರೆ ತರದ ವಿಟಮಿನ್ಸ್ಗಳಾಗ್ಬೋದು, ಹಾರ್ಮೋನ್ಸ್ಗಳಾಗ್ಬೋದು, ಈಗ ಕಿಣ್ವಗಳು ಅಂತ ಕರಿತೀವಿ, ಮಣ್ಣಿನಲ್ಲಿರುವಂತಹ ಎಷ್ಟೊಂದು ತರದ ಪೋಷಕಾಂಶಗಳನ್ನ ಸುಲಭವಾಗಿ ಗಿಡಗಳಿಗೆ ತಲುಪಿಸುವಂತ ವ್ಯವಸ್ಥೆನ ಈ ಕಿಣ್ವಗಳು ಕೆಲಸ ಮಾಡುತ್ತೆ. ಸೊ ಅದೆಲ್ಲ ಮನೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಸಿಗಲ್ಲ ಅಂದ್ರೆ ಪರ್ಯಾಯವಾಗಿ ಖಂಡಿತವಾಗ್ಲೂ ಹಾಕ್ಬೋದು, ಆದ್ರೆ ನೀವು ಚೆನ್ನಾಗಿ ಅದನ್ನ ಕಳಿಸುವಕ್ಕೆ ಮಾಡಬೇಕು, ಕೊಳೆಯೋಂಗ್ ಮಾಡಬೇಕು, ಡಿಗ್ರೇಡೇಷನ್ ಮಾಡಬೇಕು. ಸೊ ಅದನ್ನ ಚೆನ್ನಾಗಿ ಕಾಂಪೋಸ್ಟ್ ಮಾಡಿ ನೀವು ಗಿಡಗಳಿಗೆ ಖಂಡಿತವಾಗ್ಲೂ ಹಾಕ್ಬೋದು ಸರ್. ಆಗ್ಲಿ ದೇವೇಗೌಡ್ರೆ, ನಮಸ್ಕಾರ, ಧನ್ಯವಾದ. ಈಗ ಮುಂದಿನ ಕರೆಗೆ ಹೋಗೋಣ. ಹಲೋ ಆಕಾಶವಾಣಿ, ಹಲೋ, ಯಾರು ಎಲ್ಲಿಂದ ಕರೆ ಮಾಡಿದ್ದೀರಾ? ಹಲೋ ಆಕಾಶವಾಣಿ, ಹಲೋ, ಯಾರು ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಶ್ರೀರಂಗಪಟ್ಟಣ ತಾಲೂಕು ಕೆಸಟಳ್ಳಿ. ಹೆಸರು ಹೇಳಿ. ಸಿದ್ದೇಗೌಡ. ಸಿದ್ದೇಗೌಡ್ರೆ, ಯಾರನ್ನ ಪ್ರಶ್ನೆ ಕೇಳಬೇಕಿತ್ತು? ಈಗ ನಾನು ತೋಟಗಾರಿಕೆಯಲ್ಲಿ ನಿಂಬೆಯಲ್ಲಿ ದಾಳಿಂಬೆ ಬಗ್ಗೆ ಪ್ರಶ್ನೆ ಕೇಳಬೇಕಾಯ್ತು. ಕೇಳಿ ಮೇಡಮ್ ಅವರೇ. ನಮಸ್ಕಾರ. ನಮಸ್ತೆ ನಮಸ್ತೆ ಸರ್, ಹೇಳಿ ಸರ್. ನಮ್ ಮೇಡಮ್, ನಮ್ಗೆ ನಿಂಬೆ ದಾಳಿಂಬೆ ಇವೆಲ್ಲ ಹಾಕಿನಿ, ಫಲವತ್ತಾಗದ ಭೂಮಿ ಸರ್, ಹೂವು ಚೆನ್ನಾಗಿ ಕಚ್ಚುತ್ತದೆ, ಎಲ್ಲ ಉದುರೋಗ್ಬಿಡ್ತವೆ, ಒಂದು ಕಾಯಿ ಬಿಡಿಸಿದ ಸರ್. ಅದರಲ್ಲಿ ನಿಮಗೆ ತುಂಬಾ ಒಂದು ಕೆಲವೊಂದು ಸಮಸ್ಯೆಗಳು, ಮಣ್ಣಿನ ಸಮಸ್ಯೆಗಳಾಗ್ಬೋದು, ಅಥವಾ ನೀವು ಕೊಡ್ತಾ ಇರೋಂತಹ ಗೊಬ್ಬರದಲ್ಲಿರೋ ಸಮಸ್ಯೆಗಳಾಗ್ಬೋದು, ಅಥವಾ ನೀವು ಮಣ್ಣಿನ ಪರೀಕ್ಷೆ ಅಥವಾ ನೀವು ತಂದಿರುವಂತಹ ಗಿಡದ ಒಂದು ಗುಣಮಟ್ಟ ಏನಿರುತ್ತೆ ಅವೆಲ್ಲನೂ ಅದರ ಒಂದು ಎಫೆಕ್ಟನ್ನು ಕೊಡುತ್ತೆ. ಸೊ ನೀವು ಅದಕ್ಕೆ ಒಂದು ಲಘು ಪೋಷಕಾಂಶಗಳನ್ನ ಒಂದು ಸರಿ ಪರೀಕ್ಷೆ ಮಾಡಬೇಕಾಗತ್ತೆ, ಮಣ್ಣಿನಲ್ಲಿರುವಂಥ ಲಘು ಪೋಷಕಾಂಶಗಳು. ಯಾಕೆ ಅಂತ ಅಂದರೆ, ಹೂವು ಚೆನ್ನಾಗಿ ಕಚ್ತಾ ಇದೆ ಅಥವಾ ಹಣ್ಣು ನಿಮಗೆ ಅಥವಾ ಕಾಯಿ ಕಚ್ತಾ ಇಲ್ಲ ಅಂತ ಸಮಯದಲ್ಲಿ ಈ ಥರದ ಒಂದು ಹಾರ್ಮೋನಲ್ ಎಫೆಕ್ಟ್ ಇರುತ್ತೆ, ಹಾರ್ಮೋನ್ಸ್ಗಳು. ನೀವು ಅದನ್ನ ಒಂದ್ಸರಿ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯಕ್ಕೆ ಬಂದ್ರೆ ನಿಮ್ಗೆ ಹೆಚ್ಚಿನ ಮಾಹಿತಿನ ನಾವು ಕೊಡ್ತೀವಿ. ಜೊತೆಗೆ ನೀವು ಮಣ್ಣು ದುಂಬಿಗಳೆಲ್ಲ ಕಡಿಮೆ ಆಗ್ಬಿಟ್ಟವೆ ನೋಡಿ, ಅದೇನಾದ್ರು ಮಾಡ್ಲಿಲ್ಲ ಅಂದಾಗ ಅದು ಕಾಯಿ ಕಚ್ಚುತ್ತಿರುವ ಏನೋ ಅನ್ನೋದು ನನ್ನಲ್ಲಿ ಸಂಶಯ. ಹೌದು ಸರ್, ಅದು ಒಂದು ಕಾರಣ ಇರುತ್ತೆ ನಿಮ್ಗೆ. ಇತ್ತೀಚೆಗೆ ನಮ್ಮಲ್ಲಿ ಚಿಟ್ಟೆಗಳು ದುಂಬಿಗಳು ಅವೆಲ್ಲ ಇಲ್ವೇ ಇಲ್ಲ ಈಗ. ಯಾಕೆ ಅಂತಂದ್ರೆ, ಚಿಟ್ಟೆಗಳು ದುಂಬಿಗಳು ಈ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಅಥವಾ ಹೂವು ಕಾಯಿ ಕಚ್ಚೋ ಸಮಯದಲ್ಲಿ ಹೆಚ್ಚಿನ ಒಂದು ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಯಾಕೆಂದ್ರೆ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹೋಗೋಕೆ ನಾನು ಗಮನಿಸ್ತೀನಿ, ಯಾವ ದುಂಬಿಗಳಾಗಲಿ ಚಿಟ್ಟೆಗಳಾಗಲಿ ಈಗ ಇಲ್ವೇ ಇಲ್ಲ ಈಗ. ಯಾಕೆ ಅಂತಂದ್ರೆ ಸರ್, ನಾವು ನಿಮ್ಗೆ ದಾಳಿಂಬೆಯಲ್ಲಿ ತುಂಬಾ ರೋಗಗಳು, ಕೀಟಗಳು, ಬಾಧೆಗಳು ಜಾಸ್ತಿ, ಅದರಿಂದ ನೀವೇನ್ ಮಾಡ್ತೀರಾ, ಹೆಚ್ಚಿನ ಒಂದು ರಾಸಾಯನಿಕ ತುಂಬಿರುವಂತ ಕೀಟನಾಶಕಗಳನ್ನ ಮತ್ತೆ ಕ್ರಿಮಿನಾಶಕಗಳನ್ನ ಜೊತೆಗೆ ಕಳೆನಾಶಕಗಳನ್ನ ಹಾಕ್ತಾ ಬರ್ತಾ ಇದ್ದೀರಾ. ಆದ್ರಿಂದ ಈ ಒಂದು ಜೇನುಗಳಾಗ್ಲಿ, ಜೇನ್ ಹುಳಗಳಾಗ್ಲಿ ಅಥವಾ ದುಂಬಿಗಳಾಗ್ಲಿ, ಅವುಗಳ ಒಂದು ಅಂದ್ರೆ ನೈಸರ್ಗಿಕವಾಗಿ ಮಾಡುವಂತ ಕ್ರಿಯೆನ ನಾವೇ ಅಡ್ಗಲಾಕಿ ತಡಿತಾ ಇದೀವಿ. ಸೊ ಆದ್ರಿಂದ ನಮ್ಗೆ ಹೆಚ್ಚಿನ ಒಂದು ಕೀಟಗಳಿಂದ ಅನುಕೂಲನೂ ಇದೆ, ಅನಾನುಕೂಲನೂ ಇದೆ. ಸೊ ಅದರಿಂದ ನಾವಾಗೆ ನಾವು ಈಗ ಮುಖ್ಯವಾಗಿ ಇವತ್ತಿನ ಒಂದು ಫೋನಿನ ಕಾರ್ಯಕ್ರಮ ಇರೋದು ಅದೇನೆ, ಒಂದು ಯಾವುದೇ ಒಂದು ಸಾವಯವ ಕೃಷಿ ಮಾಡಿದಾಗ ನಾವು ಬದುಕ್ತೀವಿ. ಆಗಲೇ ನಮ್ಮ ರೈತ ಮಿತ್ರ ಸೋಮಶೇಖರ್ ಸರ್ ಹೇಳ್ತಾ ಇದ್ರು, ನಾವು ಬದುಕಬೇಕು, ಮಣ್ಣು ಬದುಕಬೇಕು, ಜೊತೆಗೆ ಮಣ್ಣಿನಲ್ಲಿರುವಂಥ ಕ್ರಿಮಿ ಕೀಟಗಳು, ಪ್ರಾಣಿ ಪಕ್ಷಿಗಳು ಎಲ್ಲನೂ ಬದುಕಕ್ಕೆ ನಾವು ಬಿಡಬೇಕು. ಸರ್ ಹೌದು ಹೌದು, ಖಂಡಿತ ಹೌದು. ಸೊ ಅದನ್ನ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಿಮ್ಮ ಹತ್ತಿರದ ಒಂದು ಕೆವಿಕೆನ್ ಆಗ್ಲಿ ಅಥವಾ ರೈತ ಸಂಪರ್ಕ ಕೇಂದ್ರಗಳಾಗ್ಲಿ ನೀವು ಮಾಹಿತಿ ತಗೋದು. ಸಿದ್ದೇಗೌಡ್ರೆ, ಸೋಮಶೇಖರ್ ಅವರು ನಿಮ್ಗೆ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಗೌಡ್ರೆ, ಏನು ಅಂದ್ರೆ ಪಿಸ್ ಅಮಿನೋ ಆಮ್ಲ ಅಂತ ಬರ್ತದೆ, ಅದು ಮೀನಿನ ಎಣ್ಣೆ ಅಂತ. ಅದು 5 ml ಅಂದರೆ 1 ಲೀಟ್ರಿಗೆ ಹಾಕ್ಕೊಂಡು ಅದು ಸಿಂಪಡಣೆ ಮಾಡಿ 15 ದಿವಸಕ್ಕೊಂದ್ಸರಿ. ಅದು ಪ್ರಚೋದಕ, ಅದು ಕೂಡ ಪೋಷಕಾಂಶಗಳು ಆಗುತ್ತೆ. ಜೊತೆಗೆ ನಿಮ್ಮದು ಎಲ್ಲಿ ರೋಗ ಮತ್ತು ಈ ಉದುರೋಗುತ್ತೆ ಅವೆಲ್ಲ ಕಮ್ಮಿ ಆಗುತ್ತೆ, ಅದು ಕೂಡ ಒಂದು ಪರಿಹಾರ ನನ್ನ ಅಭಿಪ್ರಾಯದಲ್ಲಿ. ಜೊತೆಗೆ ಅದೇ ಮೇಡಮ್ ಹೇಳಂಗೆ ತುಂಬಾ ರೀಸನ್ ಇರ್ತದೆ, ಪೋಷಕಾಂಶಗಳ ಕೊರತೆಗಳೇ ಮುಖ್ಯ ರೀಸನ್. ಅದಕ್ಕೆ ಹ್ಯೂಮಿಕ್ ಆಸಿಡ್ ಅಂತ ಬರುತ್ತೆ ಮಿಕ್ಸ್ಚರ್, ಅದನ್ನ ಹತ್ರದ ನಿಮ್ಮ ಆಗ್ರೋ ಸೆಂಟರ್ ಕೇಂದ್ರದಲ್ಲಿ, ಆಗ್ರೋ ಕೇಂದ್ರದಲ್ಲಿ ಕೇಳಿ ತಗೊಂಡು, ಆಗ್ರೋ ಕೇಂದ್ರದಲ್ಲಿ ಹ್ಯೂಮಿಕ್ ಆಸಿಡ್ ಮಿಕ್ಸ್ಚರ್ ಅಂತ ಸಿಗುತ್ತೆ, ಅದರಲ್ಲಿ ಎಲ್ಲಾ. ಜೊತೆಗೆ ಪ್ರಚೋದಕಗಳು, ಈಗ ನಾವು ಹಾರ್ಮೋನ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ, ಅದನ್ನ ಹಾರ್ಮೋನ್ನ ನೀವು ಹಾಕಿದಾಗ ಅದರಲ್ಲಿರುವಂತ ಅದರಲ್ಲೆಲ್ಲ ಗುಣಧರ್ಮಗಳು ಇರುತ್ತೆ. ದಾಳಿಂಬೆ ಹೂ ಬಿಟ್ಟ ತಕ್ಷಣ ಕಾಯಿ ಕಚ್ಚೋ ಅಂತ ಗುಣಧರ್ಮ ಇರುತ್ತೆ, ಅದಕ್ಕೆ ಸರಿಯಾಗಿ ಪ್ರಚೋದಕಗಳು ಇರಲ್ಲ ಆ ಟೈಮಲ್ಲಿ. ಕೆಲವೊಂದ್ಸರಿ ಗಿಡಗಳೇ ಉತ್ಪಾದನೆ ಮಾಡಲ್ಲ, ಅವಾಗ ನಾವು ಹೊರಗಡೆಯಿಂದ ಕೊಡಬೇಕಾಗುತ್ತೆ. ಈಗ ನಾವು ಮನುಷ್ಯರು ಹೇಗೆ ಟಾನಿಕ್ನ ತಗೊಂಡು ನಾವು ಐರನ್ ಕಬ್ಬಿಣದ ಅಂಶನ ಹೆಚ್ಚಿಗೆ ಮಾಡ್ಕೋತೀವೋ ಅದೇ ಥರ ಅದಕ್ಕೆ ಬೇಕಾಗುತ್ತೆ. ನೀವು ಹತ್ರದಲ್ಲಿರುವಂಥ ಆಗ್ರ ಸೆಂಟರ್ ಆಗುತ್ತೆ ಅಥವಾ ಆಗ್ರ ಕೇಂದ್ರಗಳಿಗೆ ಹೋಗ್ಬಿಟ್ಟು ಅದು ಹೇಳಿ, ಬೆಳೆ ಪ್ರಚೋದಕ ಅಥವಾ ಈಗ ಸೋಮಶೇಖರ್ ಸರ್ ಹೇಳಿದ್ರಲ್ಲ ಅದೊಂದು ಪ್ಯಾಕೆಟ್ ಕೊಡ್ತಾರೆ, ಅದನ್ನು ಕರೆಕ್ಟಾಗಿ ನೀವು ಸ್ಪ್ರೇ ಮಾಡಬೇಕು ಇದ್ರ ಮೇಲೆ, ಮಣ್ಣಿಗೆ ಕೊಡೋದಲ್ಲ ಅದು, ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ. ಸಿದ್ದೇಗೌಡ್ರೆ, ಹತ್ತಿರದ ರೈತ ಸಂಪರ್ಕ ಕೇಂದ್ರನ ನೀವು ಸಂಪರ್ಕ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. ಈಗ ಮುಂದಿನ ಕರೆಗೆ ಹೋಗೋಣ. ಹಲೋ ಆಕಾಶವಾಣಿ, ನಮಸ್ತೆ. ಚಂದ್ರ ಅವರ? ಹೌದು ಮೇಡಮ್. ಪ್ರಶ್ನೆ ಕೇಳಿ ಚಂದ್ರ ಅವರೇ. ಮೇಡಮ್, ಈ ಎರೆಹುಳ ಸಸಿ? ಹಲೋ ಚಂದ್ರ, ನಿಮ್ ಮಾತು ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ನೆಟ್ವರ್ಕ್ ಸಮಸ್ಯೆ ಇರ್ಬೋದು ಅನ್ಸುತ್ತೆ. ಇಲ್ಲ ಮೇಡಮ್, ಇಲ್ಲ ಕೇಳ್ತಾ ಇರ್ಲಿ. ಮೇಡಮ್, ಈ ಅರೆಹುಳ ತೊಟ್ಟಿ ಕಟ್ಸಕ್ಕೆ ಅದಕ್ಕೆ ಏನೇನು ಅರ್ಹತೆ ಇರ್ಬೇಕು ಅಂತ ಕೇಳ್ತದೆ. ಎರೆಹುಳು ತೊಟ್ಟಿ ಕಟ್ಸಕ್ಕೆ ಆದ್ರೆ ಚಂದ್ರ ಅವ್ರೆ, ಇಲ್ಲಿ ಅದನ್ನ ನೀವು ಈ ಏನೇನು ಯೋಜನೆ ಅದನ್ನ ನೀವು ಕೃಷಿ ಇಲಾಖೆಗೆ ಹೋಗಿ ಅಥವಾ ತೋಟಗಾರಿಕೆ ಇಲಾಖೆ ಸಂಪರ್ಕ ಮಾಡಿ ನೀವು ಅದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಆಮೇಲೆ ಮೇಡಮ್ ಇನ್ನೊಂದು ಪ್ರಶ್ನೆ ಮೇಡಮ್. ಹೇಳಿ. ನಿಮ್ಗೆ ಅಲ್ಲಿ ಸಬ್ಸಿಡಿನೂ ಕೊಡ್ತಾರೆ, ನೀವು BPL ಕಾರ್ಡ್ ಆ ತರದ್ದು ಏನಾದ್ರು ಇದ್ರೆ, ನರೇಗಾ ಯೋಜನೆ ಅಡಿಲಿ ಸ್ಕೀಮ್ ಇರುತ್ತೆ, ಸ್ಕೀಮ್ ಇರುತ್ತೆ, ಅದರಡಿ ಕಟ್ಟಿಸ್ಕೊಂಡು ನೀವು ನಿಮ್ದು ಜಮೀನಲ್ಲಿ. ಇನ್ನೊಂದು ಪ್ರಶ್ನೆ ಮೇಡಮ್ ಹೇಳಿ. ಮೇಡಮ್, ಈ ಕಬ್ಬಲ್ಲೆಲ್ಲ ತರಗ್ಬಿಟ್ಟು ಇರ್ತೀವಲ್ಲ, ಹಾಗೆ ಗೆದ್ಲು ಕಬ್ಬನ್ ತೆಂಡೆನೆ ಇದ್ಬಿಡ್ತಾವಲ್ಲ ಮೇಡಮ್, ನೀರ್ ಬಿಡೋದು ಲೇಟ್ ಆದ್ರೆ. ಗೆದ್ಲು ಕಬ್ಬನ್ ತೆಂಡೆನೆ ಮೇಯ್ದ್ ಬಿಡತ್ತಲ್ಲ ಅಂತ ಕೇಳ್ತಾ ಇದ್ದಾರೆ. ಗೆದ್ಲು ಹುಳಕ್ಕೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ನ್ಯಾಚುರಲ್ ಆಗಿ ನಾವು ನೈಸರ್ಗಿಕವಾಗಿ ಅಥವಾ ಸಾವಯವ ಕೃಷಿ ಪದ್ಧತಿಲಿ ಏನ್ ಮಾಡ್ತೀವಿ ಅಂತಂದ್ರೆ, ನೀವು ಬೇವಿನ ಹಿಂಡಿನ ಹಾಕ್ಬೋದು. ಹಲೋ, ಕೇಳಿಸ್ತಾ ಇದೆಯಾ? ಬೇವಿನ ಹಿಂಡಿ ಹಾಕ್ಬೋದು, ಅಥವಾ ನಿಮ್ಗೆ ಇನ್ನೊಂದು 4% ಬೇವಿನ ಬೀಜದ ಕಷಾಯ ಅಂತ ಮಾಡ್ಕೋಬಹುದು. 4% ಅಂತಂದ್ರೆ ನೀವು 4 kg ಬೇವಿನದು ಬೀಜ ತಗೊಳ್ಳಿ. ಬೇವಿನ ಬೀಜ ತಗೊಂಡು ಅದ್ರದ್ದು ಸಿಪ್ಪೆ ಇರುತ್ತಲ್ಲ, ಸಿಪ್ಪೆನ ಬಿಡಿಸ್ಕೊಂಡ್ಬಿಡಿ. ಒಳಗಡೆ ಪಪ್ಪು ಬರುತ್ತಲ್ಲ ಬಿಳಿದು, ಆ ಪಪ್ಪನ್ನ ಚೆನ್ನಾಗಿ ಜಜ್ಜಿಬಿಟ್ಟು ಒಂದು 25 liter ಅಲ್ಲಿ ನೆನೆಸಿಡಿ. 25 liter ಅಲ್ಲಿ ಒಂದಿನ ನೆನೆಸಿಡಿ. ಇವತ್ತು ರಾತ್ರಿ 8 ಗಂಟೆಲಿ ಮಾಡಿದ್ರೆ ನಾಳೆ ಬೆಳಿಗ್ಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಅದನ್ನು ನೀವು 75 liter ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನು ಸುಮಾರು 100 liter ಅಷ್ಟು ಮಾಡ್ಕೋಬೇಕು. ಗೊತ್ತಾಯ್ತಾ ಚಂದ್ರ ಅವರೇ? ಅದನ್ನು ಜಜ್ಜಿಬಿಟ್ಟು ನೀವು ಏನು 25 liter ನೆನೆಸಿರ್ತೀರಲ್ಲ. ಹಲೋ, ಕೇಳಿಸ್ತಾ ಇದೆಯಾ? ಹಾ ಹಾ, ನೆನೆಸ್ಬಿಟ್ಟು ಅದನ್ನು 100 liter ಮಾಡಿಕೊಂಡು ಅದಕ್ಕೆ ನೀವು 1% ಶೇಕಡ 1% ಸೋಪಿನ ದ್ರಾವಣದಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಸ್ಪ್ರೇ ಕೊಡಿ. ಜೊತೆಗೆ ನಿಮ್ಗೆ ಆ ತರ್ಗನ್ನ ನೀವು ಆದಷ್ಟು ಬೇಗ ಡಿಕಾಂಪೋಸ್ ಮಾಡ್ಬೇಕು ಅಂತಂದ್ರೆ ಒಂದು ವೇಸ್ಟ್ ಡಿಕಾಂಪೋಸರ್ ಅಂತ ಸಿಗುತ್ತೆ. ಜೀವಾಮೃತಗಳನ್ನು ಮಾಡ್ಕೋಬಹುದು. ವೇಸ್ಟ್ ಡಿಕಾಂಪೋಸರ್ನ ಹಾಕ್ದಾಗ ನೀವು ಬರೀ ಒಂದು 20 ದಿನಕ್ಕೆಲ್ಲ ಅದು ಬೇಗ ಕೊಳ್ತು, ಬೇಗ ಗೊಬ್ಬರ ಆಗುತ್ತೆ, ಅವಾಗ ಗೆದ್ಲು ಸಮಸ್ಯೆ ಕಡಿಮೆ. ಒಂದ್ ಸಾಲ್ ಬಿಟ್ಟು ಸಾಲ ತರ್ಗನ್ನ ಹಾಕಬೇಕು. ಜೀವಾಮೃತ ಮಾಡಕ್ಕೆ ಗೊತ್ತಾ ನಿಮ್ಗೆ ಪದ್ಧತಿ? ಗೊತ್ತಾ? ಜೀವಾಮೃತ ಏನ್ ಮಾಡಿಲ್ಲ ಮೇಡಮ್. ಈಗ ನಮ್ಮ ರೈತರು ಮಾಡ್ತಾ ಇದಾರೆ, ಅವ್ರ ಬಾಯಲ್ಲಿ ಕೇಳಿ ಹೇಳ್ತಾರೆ. ಜೀವಾಮೃತ ಪ್ಲಾಸ್ಟಿಕ್ ಡ್ರಮ್ 200-230 liter ಹಿಡಿತದೆ. ಆ ಡ್ರಮ್ ತಗೊಂಡು 10 kg ಸಗಣಿ, 10 liter ಗಂಜಲ, 7 kg ಬೆಲ್ಲ, ಒಂದು ಉರುಳಿ ಹಿಟ್ಟು, ದ್ವಿದಳ ಧಾನ್ಯದ ಹಿಟ್ಟು 2 kg, ಆ ಭಾಗದ ಮಣ್ಣು ಒಂದು ಹಿಡಿ ಹಾಕ್ಬಿಟ್ಟು ಪ್ರತಿದಿನ ವಾಲ್ ಗಡಿಯಾರ ಹೆಂಗೆ ತಿರುಗುತ್ತೆ ಅದನ್ನು 3-4 ಸರಿ ತಿರುಗಿಸ್ತಾ ಬನ್ನಿ. ನೆರಳಲ್ಲಿ ಇಡಬೇಕು ಆ ಡ್ರಮ್ಮನ್ನು. ಇದು 6 ದಿನಕ್ಕೆ ನಿಮಗೆ ಜೀವಾಣುಗಳೆಲ್ಲ ಅಭಿವೃದ್ಧಿಯಾಗಿ ನಿಮಗೆ ಜೀವಾಮೃತ ರೆಡಿಯಾಗುತ್ತೆ. ನೀವು ಎಲ್ಲಿ ತರಗ ತುಂಬಿರ್ತೀರಾ ಕಬ್ಬನ್ ತರಗನ್ನು, ಒಂದು ಕಡೆ ಬಿಟ್ಟು ಕಡೆ ಅಲ್ಲಿಗೆ ಜಾಸ್ತಿ ಎರಚ್ತಾ ಬನ್ನಿ. ಅದು ಬೇಗ ಕಳಿತು ನಿಮಗೆ ಈ ಗೆಜ್ಜಲಿ ಹಿಡಿಯೋದು ಅವೆಲ್ಲ ಕಮ್ಮಿ ಆಗುತ್ತೆ. ಅದು ಒಂದು ವಿಧಾನ. ಆಗ್ಲಿ ಚಂದ್ರ ಅವರೇ, ನಮಸ್ಕಾರ. ಈಗ ಮುಂದಿನ ಕರೆಗೆ ಹೋಗೋಣ. ಹಲೋ ಆಕಾಶವಾಣಿ. ನಮಸ್ತೆ ಮೇಡಮ್, ಲಕ್ಷ್ಮೀಪುರ. ಹೆಸರು ಗೊತ್ತಾಗ್ಲಿಲ್ಲ. ನಮಸ್ಕಾರ ವೆಂಕಟೇಶ್ ಅವರೇ, ಪ್ರಶ್ನೆ ಕೇಳಿ. ಸರ್, ನಮ್ದು ಮೈಸೂರು ತಾಲೂಕ್ ಮೈಸೂರು ಜಿಲ್ಲೆ ಲಕ್ಷ್ಮೀಪುರ ಗ್ರಾಮ ಅಂತ. ಹೇಳಿ. ಇಲ್ಲೇ ಬರೋದು ಮೇಡಮ್ ಅವರೇ. ನಮ್ಮಲ್ಲಿ ಉದ್ದು ಮತ್ತೆ ಸಣ್ಬು ಇದೆ, ಎಲ್ಲ ಕುಂಬಳಪಲ್ಲಿ ಹಳದಿ ರೋಗ ಬರ್ತದ್ರೆ ಇದಕ್ಕೆ ಏನ್ ಪರಿಹಾರ ಮಾಡಬಹುದು ಅಂತ. ಹಲೋ ಹಲೋ ಹಾ ಹೇಳಿ. ಹಳದಿ ರೋಗ, ಹಳದಿ ಮತ್ತೆ ಹಸಿರು ಅಲಸಂದೆ ಇವೆಲ್ಲ ಆಗ್ತಿವಲ್ಲ ಮೇಡಮ್ ಅವರೇ, ಇದಕ್ಕೆ ಹಳದಿ ರೋಗ ಬಂದ್ಬಿಡ್ತದೆ ಮೇಡಮ್ ಅವರೇ, ಹಳದಿ ಕಲರ್. ಅದಕ್ಕೆ ನೀವು ನಾವು ಸಮಸ್ಯೆ ಏನು ಅಂತ ಉತ್ತರ ಮೇಡಮ್. ಮತ್ತೆ ಈ ಕೃಷಿ ಇಲಾಖೆಯವರು ನಮ್ಗೆ ಸ್ವಲ್ಪ ಬೇಗ ಈ ದ್ವಿದಳ ಧಾನ್ಯಗಳು ಮತ್ತೆ ಏಕದಳ ಧಾನ್ಯಗಳನ್ನ ಸ್ವಲ್ಪ ದಾಸ್ತಾನ್ ಮಾಡಿ ಕೊಡ್ಬೇಕು ಅಂತ ನಾ ಕೃಷಿ ಇಲಾಖೆಯನ್ನ ಈ ಮೂಲಕ ಬೇಡ್ಕೊತೀನಿ. ಈಗ ನಿಮ್ ಪ್ರಶ್ನೆಗೆ ಉತ್ತರ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಈ ಪ್ರಶ್ನೆಗೆ ಉತ್ತರ, ನಿಮ್ಗೆ ಪಪ್ಪಾಯ ಎಲೆ ಬರುತ್ತಲ್ಲ, ಪಪ್ಪಾಯ ಪರಂಗಿ ಹಣ್ಣು, ಅದನ್ನ 1 kg ಅಷ್ಟು ತಗೊಳ್ಳಿ. ಅದನ್ನ ಚೆನ್ನಾಗಿ ರುಬ್ಬಿಟ್ಟು ಅರ್ದ್ಬಿಟ್ರು 1 liter ನೀರ್ಗೆ ಹಾಕಿ ಬೆರೆಸಿ, ಬೆರೆಸ್ಬಿಟ್ಟು ಸೋಸ್ಕೊಳ್ಳಿ. ಹೀಗೆ ಸೋಸ್ ಇರ್ತಾರಲ್ಲ, ಆ ದ್ರಾವಣಕ್ಕೆ 1 25 liter ಅಷ್ಟು ನೀರ್ ಮಿಕ್ಸ್ ಮಾಡ್ಕೊಳ್ಳಿ. ನೀರ್ ಮಿಕ್ಸ್ ಮಾಡ್ಕೊಂಡು ಅದನ್ನ ಸ್ಪ್ರೇ ಮಾಡಿ. ನಿಮ್ಗೆ ಎಲ್ಲೆಲ್ಲಿ ಬೂದಿ ರೋಗ ಇರುತ್ತೆ ಅದು ಅದೊಂದು ಶಿಲೀಂದ್ರ ರೋಗ ಅಂತ ಅದು. ಸೊ ನೀವೀಗ ಪಪ್ಪಾಯದಲ್ಲಿ ಅದೊಂದು ಕಿಣ್ವ ಬರುತ್ತೆ, ಸೊ ಆ ಒಂದು ರೋಗನ ಕಡಿಮೆ ಮಾಡುವಂತ ಶಕ್ತಿ ಅದಕ್ಕಿರುತ್ತೆ ನೈಸರ್ಗಿಕವಾಗಿ. ಭೂಮಿ ಫುಲ್ ಬರಲ್ಲ, ಎಲ್ಲೆಲ್ಲ ಒಂದೊಂದು ಭಾಗ ಒಂದೊಂದು ಭಾಗದಲ್ಲಿ ಬರ್ತಾ ಇರ್ತದೆ, ಎಲ್ಲೆಲ್ಲಿ ಬರುತ್ತೆ ಅಲ್ಲಲ್ಲಿಗೆ ಸಿಂಪರಣೆ ಮಾಡಿ ಇದನ್ನ. ಹುಳಿ ಮಜ್ಜಿಗೆ ಹಾಕ್ಬೋದು. ಹುಳಿ ಮಜ್ಜಿಗೆ ನಿಮ್ಗೆ ಇವತ್ತು ಮಜ್ಜಿಗೆ ತಗೊಂಡ್ರೆ ನೀವು ಅದನ್ನ 10-12 ದಿನ ಆದ್ಮೇಲೆ ಆ ಹುಳಿ ಮಜ್ಜಿಗೆನ ಹಂಗೆ ಇಟ್ಬಿಟ್ಟು ಡೈಲಿ ತಿರುಗಿಸ್ತಾ ಇರಬೇಕು, ಅದು ಚೆನ್ನಾಗಿ ಫರ್ಮೆಂಟೇಷನ್ ಆಗೋ ತರ. ಅದನ್ನ ನೀವು 10-12 ದಿನ ಆದ್ಮೇಲೆ ಹಾಕ್ಬೇಕು. ಸರಿ ಮೇಡಮ್, ಧನ್ಯವಾದಗಳು ಮೇಡಮ್, ಮಾಹಿತಿಗೆ. ಧನ್ಯವಾದ. ಮುಂದಿನ ಕರೆಗೆ ಹೋಗೋಣ. ಹಲೋ ಆಕಾಶವಾಣಿ. ಹಲೋ ಹಲೋ ಆಕಾಶವಾಣಿ. ಹಲೋ ಆಕಾಶವಾಣಿ. ಹಲೋ ಹಲೋ, ಯಾರು ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ಮೈಸೂರಿನಿಂದ. ನಿಮ್ದು ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡ್ತೀರಾ? ಕಡಿಮೆ ಮಾಡಿ ಮೊದಲು. ನಮಸ್ಕಾರ, ನಿಮ್ ಹೆಸರು ಹೇಳಿ. ರೈತರಲ್ಲ ನಾವು, ಒಂದು ರೈತರ ಒಂದು ಸಲಹೆ ಮಾಡ್ಬೇಕು. ಈ ಇದು ಜೇಡಿ ಮಣ್ಣು ಬರುತ್ತೆ ನೋಡಿ. ನಿಮ್ ಹೆಸರು ಹೇಳಿ. ನಮ್ದು ಅಮೀನಾ ಬೇಗಂ ಅಂತ. ಹೇಳಿ ಹೇಳಿ. ಈ ಜೇಡಿ ಮಣ್ಣು ಸ್ವಲ್ಪ ಬೆರಕೆ ಮಾಡಿದ್ರೆ ತುಂಬಾ ಒಳ್ಳೆ ಗಿಡಗಳು ಬರುತ್ತೆ, ಮತ್ತೆ ಇದು ಎಲ್ಲ ಜೋಳ ಗಿಳ ಬೆಳಿಬಹುದು. ಆಮೇಲೆ ಇದು ಕೀಟ ಗೀಟ ಬರೋದಾದ್ರೆ ಈ ಸೌದೆ ಬೂದಿ ಇದೆಯಲ್ಲ, ಆ ಬೂದಿಯನ್ನು ಎಸ್ಬಿಟ್ರೆ ಒಂದು ಕೀಟನು ಬರಲ್ಲ. ಆತರ ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ರು ನಾವು ವಠಾರದಲ್ಲಿ. ಹಂಗ್ ಮಾಡಿದ್ರೆ ಸ್ವಲ್ಪ ಸೌಲಭ್ಯ. ಈ ಜೇಡಿ ಮಣ್ಣೇ ಇರ್ಬೇಕು ಯಾವಾಗ್ಲೂ, ಯಾವ ಮಣ್ಣಲ್ಲಿ ಜೊತೆಗೆ ಜೇಡಿ ಮಣ್ಣು ಇರ್ಬೇಕು. ಆಗ್ಲಿ ಮೇಡಮ್, ನಿಮ್ಮ ಸಲಹೆಗಾಗಿ ಧನ್ಯವಾದ. ನಮಸ್ಕಾರ. ಮುಂದಿನ ಕರೆ. ಹಲೋ ಆಕಾಶವಾಣಿ. ನಮಸ್ತೆ ಮೇಡಮ್. ನಮಸ್ತೆ ಸರ್, ನಿಮ್ ಹೆಸರು? ಶಾಂತ್ ನಾಯ್ಕ ಮೇಡಮ್. ಎಲ್ಲಿಂದ? ಚಾಮರಾಜನಗರ ಜಿಲ್ಲೆ ಒಂಗನೂರು ಮೇಡಮ್. ಪ್ರಶ್ನೆ ಕೇಳಿ ಮೇಡಮ್. ಈಗ ನಾವು ಹೊಸದಾಗಿ ಸಾವಯವಕ್ಕೆ ಬರ್ತಾ ಇದೀವಿ. ಅದು ತ್ಯಾಜ್ಯಗಳು ಅಂತಂದಾಗ ಈಗ ಚಂಬೆ ಸೆಣಬು ಆಗ್ತಾ ಇದೀವಿ ಮೇಡಮ್. ಅದ್ರ ಜೊತೆಲಿ ಈಗ ಮನೇಲಿ ಕಸ ಇರ್ತದಲ್ಲ, ಈ ಈರುಳ್ಳಿ ಸಿಪ್ಪೆ, ಅದು ಮನೆಯದು ಹಣ್ಣಿನ ಸಿಪ್ಪೆ, ಇವನ್ನೆಲ್ಲ ತಗೊಂಡಾಗ ಆಗ್ತದ ಮೇಡಮ್? ನೀವು ಯಾವುದೇ ತರದ ಸಿಪ್ಪೆಗಳನ್ನ ಹಾಕ್ಬೋದು, ಕೃಷಿ ತ್ಯಾಜ್ಯ ಅಥವಾ ಪ್ರಾಣಿ ತ್ಯಾಜ್ಯ ಏನೇ ಬೇಕಿದ್ರು ಹಾಕ್ಬೋದು. ಆದ್ರೆ ನೀವು ಹಾಕುವಾಗ ಎಲ್ಲಾನು ಒಟ್ಟೊಟ್ಟಿಗೆ ಒಂದೇ ಕಡೆ ಗುಡ್ಡೆ ಮಾಡ್ದಂಗ್ ಹಾಕ್ಬೇಡಿ. ಲೇಯರ್ ಲೇಯರ್ ಪದ್ರ ಪದ್ರವಾಗಿ ಹಾಕಿ. ನೀವೇನು ಕಾಂಪೋಸ್ಟ್ ಪಿಟ್ ಮಾಡ್ಕೋತಾ ಇದ್ದೀರಾ ಅಥವಾ ಹೇಗೆ ಜಮೀನ್ಗೆ ಡೈರೆಕ್ಟ್ ಆಗಿ ಹಾಕೋತಾ ಇದ್ದೀರಾ? ಗುಡ್ಡೆ ಆಗ್ತಾ ಇದೀರಾ? ಅದಕ್ಕೆ ನೀವು ಒಂದು ನೀವು ಏನು ತ್ಯಾಜ್ಯನ ಹಾಕ್ತೀರಾ, ಅದಾದ್ಮೇಲೆ ನಿಮಗ್ ಸಿಕ್ಕಿದ್ರೆ ದನದ ಸಗಣಿ ಬರುತ್ತಲ್ಲ, ದನದ ಸಗಣಿ ಎಷ್ಟು ಸಿಗುತ್ತೆ ಅಷ್ಟನ್ನು ಹಾಕಿ. ಅದ್ರ ಜೊತೆ ಹಾಕಿ. ಅದ್ರ ಮೇಲೆ ನಿಮ್ಗೆ ಹಸಿರೆಲೆ ಗೊಬ್ಬರ ಹಾಕ್ತಾ ಇದೀವಿ ಅಂತಂದ್ರಿ, ಡೈರೆಕ್ಟ್ ಆಗಿ ಫೀಲ್ಡ್ ಗೆ ಹಾಕಿದೀರಾ ಅಥವಾ ಬಿತ್ತನೆ ಬೀಜ ಎಲ್ಲ ತಗೊಂಡಿದ್ದೀರಾ? ಎಷ್ಟು ರೇಟ್ ಅಂತ ಎಲ್ಲ ಎಷ್ಟು ಗೊತ್ತಾ ನಿಮ್ಗೆ, ಒಂದ್ ಎಕರೆಗೆ ಎಷ್ಟು ಹಾಕ್ಬೇಕು ಅಂತ? ಅದನ್ನ 45 ಕೆಜಿ ಹಾಕಿದೆ ಮೇಡಮ್. ಅದು ಒಂದ್ ಎಕರೆಗೆ 45 ಕೆಜಿ ಬೇಡ, ಒಂದೂವರೆ ಎಕರೆ ಇದೆ ಮೇಡಮ್. ಒಂದ್ ಎಕರೆ 24 ಉಂಟೆ, ಸ್ವಲ್ಪ 45 ಕೆಜಿ ಹಾಕಿದೆ ಮೇಡಮ್. ಸುತ್ತಲೂ ಅಷ್ಟೊಂದು ಬೇಡ, ತುಂಬಾ ಜಾಸ್ತಿ ಆಗೋಗುತ್ತೆ, ಸುಮ್ನೆ ವೇಸ್ಟ್ ಆಫ್. ನಿಮ್ದು ಎಷ್ಟಾಕಿ? ಒಂದ್ ಎಕರೆಗೆ ಎಷ್ಟು ಮೇಡಮ್? ಅದು ಒಂದ್ ಹೆಕ್ಟೇರ್ಗೆ 25 ಕೆಜಿ ಸಾಕು, ಎರಡೂವರೆ ಎಕರೆಗೆ 25 ಕೆಜಿ ಸಾಕು. ಒಂದ್ ಎಕರೆಗೆ 10 ಕೆಜಿ ಎಷ್ಟು ಸಾಕು ನಿಮ್ಗೆ? 10 ಕೆಜಿ ಇಂದ ಮ್ಯಾಕ್ಸಿಮಮ್ 11 ಕೆಜಿ ಸಾಕು ನಿಮ್ಗೆ. 45-50 ಕೆಜಿ ಎಲ್ಲ ದಯವಿಟ್ಟು ಹಾಕಕ್ ಹೋಗ್ಬೇಡಿ ಸಾಕು. 40-45 ಅದನ್ನ ಉತ್ತ ಬಿಡಿ. ಎಲ್ಲ ಮಣ್ಣು ಫಲವತ್ತತೆ ಇಲ್ಲ ಅಂತ ಸ್ವಲ್ಪ ಮಣ್ಣು ಪರೀಕ್ಷೆಯಲ್ಲಿ ಹೇಳಿದ್ರು ಮೇಡಮ್. ಅದಕ್ಕಾಗಿ ಒಂದಲ್ಲ ಎರಡು ಬಾರಿ ಅದನ್ನ ಮಾಡ್ಕೊಂಡು ಸಾವಯವ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಮಾಡಿ. ದಯವಿಟ್ಟು ಮಾಡಿ, ಅದು ಮಾಡಿ, ಹಸಿರೆಲೆ ಗೊಬ್ಬರನು ಮಾಡಿ. ಇದು ಏನು ಕಾಂಪೋಸ್ಟ್ ಮಾಡ್ತಾ ಇದ್ದೀರಲ್ಲ, ಅದು ಏನೇ ವೇಸ್ಟ್ ಬಂದ್ರು ಅದಕ್ಕೆ ಹಾಕಿ, ಎಕ್ಸೆಪ್ಟ್ ನಿಮ್ದು ಗಾಜು ಅಥವಾ ಪ್ಲಾಸ್ಟಿಕ್ ಬಿಟ್ಟು. ಇಲ್ಲ ಮೇಡಮ್, ಅದೊಂದು ಸೇರಿ. ಗಾಜು ಪ್ಲಾಸ್ಟಿಕ್ ಹಾಕಿದ್ರೆ ಮತ್ತೆ ನೀವೇ ಜೀವಾಣುನ ಕೊಂದಂಗಾಗುತ್ತೆ, ದಯವಿಟ್ಟು ಅದನ್ನ ಮಾಡಕ್ ಹೋಗ್ಬೇಡಿ. ಅದ್ರ ಮೇಲೆ ಒಂದು ಪದರ ಪದರವಾಗಿ ನೀವು ಇದನ್ನ ಹಾಕ್ತಾ ಹೋಗಿ, ಮತ್ತೆ ಟ್ರೈಕೋಡರ್ಮಾ ಸುಡಮನಾಸುನು ಹಾಕ್ತಾ ಹೋಗಿ. ಜೊತೆಗೆ ಈಗಷ್ಟೇ ಒಬ್ರು ಬೇಗಂ ಅಂತ ಫೋನ್ ಮಾಡಿದ್ರು, ಅವರು ಮರದ ಬೂದಿ ಅಂತಂದ್ರು ಅಥವಾ ಒಲೆ ಬೂದಿ ಏನ್ ಸಿಗುತ್ತೆ ಅದನ್ನ ಒಂದೇ ಸರಿ ಹಾಕಕ್ ಹೋಗ್ಬೇಡಿ. ಅದನ್ನು ಅಷ್ಟೇ ಒಂದೊಂದ್ ಮಂಕ್ರಿ ಎರಡೆರಡು ಮಂಕ್ರಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಪದ್ರ ಪದ್ರವಾಗಿ ಹಾಕ್ಬೇಡಿ. ಅವಾಗ ಏನಾಗುತ್ತೆ, ನಿಮ್ಗೆ ಮರದ ಬೂದಿಲಿ ಇರುವಂತ ಪೋಷಕಾಂಶಗಳು ನೀಟಾಗಿ ಎಲ್ಲಾ ಕಡೆಗೂ ಹರಡುತ್ತೆ. ನಮಸ್ಕಾರ, ಧನ್ಯವಾದ. ಮುಂದಿನ ಕರೆ. ಹಲೋ ಆಕಾಶವಾಣಿ. ಹಲೋ ನಮಸ್ತೆ ಮೇಡಮ್. ನಮಸ್ತೆ ಸರ್, ಯಾರು ಎಲ್ಲಿಂದ ಕರೆ ಮಾಡಿದೀರಾ? ನಾಗರಾಜು ಅಂತ ಮಾತಾಡ್ತೀನಿ. ನಾಗರಾಜ್ ಅವರೇ, ಪ್ರಶ್ನೆ ಕೇಳಿ. ಮಾರುಕಟ್ಟೆ ಬಗ್ಗೆ ಸ್ವಲ್ಪ, ಸಾವಯವ ಕೃಷಿ ಬೆಳೆದ ತರಕಾರಿ ಸೊಪ್ಪು ಇವನ್ನೆಲ್ಲ ಸ್ವಲ್ಪ ಮಾರುಕಟ್ಟೆ ಬಗ್ಗೆ ವಿವರ ಬೇಕಾಯ್ತು. ಸೋಮಶೇಖರ್ ಅವರು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಕೊಡಿ. ಅಲ್ಲಿ ಕುವಂಪುನಗರದಲ್ಲಿ ನಿಸರ್ಗ ಅಂತ ಇದೆ, ಅಲ್ಲಿ ಜೊತೆಗೆ ನಾವು ಸಾವಯವದಲ್ಲಿ ಬೆಳೆದಂಥದ್ದನ್ನು, ಪ್ರಾಮಾಣಿಕವಾಗಿ ಸಾವಯವದಲ್ಲಿ ಬೆಳೆದಂಥದ್ದನ್ನು ಇವತ್ತು ಬುದ್ಧಿವಂತ ಜನರು ಕೂಡ ಇದ್ದಾರೆ, ಸಾವಯವದಲ್ಲಿ ಬೆಳೆದು ಏನು ಅಂತ ಪತ್ತೆ ಮಾಡೋಂಥ ಪಟ್ಟಣಗಳಲ್ಲಿ ಅದನ್ನು ಕೂಡ ಪತ್ತೆ ಮಾಡ್ತಾ ಇದ್ದಾರೆ. ನಾವು ಬೆಳೆದದ್ದನ್ನು ನಾವು ಆದಷ್ಟು ಸಾವಯವದಲ್ಲಿ ಮಾರಾಟ ಮಾಡೋದಕ್ಕೆ ಸರ್ಕಾರವಾಗಲಿ ಅಥವಾ ಯಾವುದು ಸರಿಯಾಗಿ ಪ್ಲಾಟ್ಫಾರ್ಮ್ ಮಾಡಿಲ್ಲ, ನಾವೇ ನೇರವಾಗಿ ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ನಾವು ಕಲ್ಪಿಸ್ಕೋಬೇಕು. ಇದು ಅದೊಂದು ವ್ಯವಸ್ಥೆ. ನಾವು ಸರ್ಕಾರದಲ್ಲಿ ಮತ್ತೊಮ್ಮೆ ನಾವು ಏನಪ್ಪ ಮನವಿ ಮಾಡ್ಕೋತಾ ಇದ್ದೀವಿ ಅಂದರೆ, ಸಾವಯವಕ್ಕೆ ಒಂದು ಅವಕಾಶ ಜಾಸ್ತಿ ಮಾಡಿಕೊಡ್ಬೇಕು ಈಗ ಅಂತ ಒಂದು ಕೇಳ್ಕೊತಾ ಇದ್ದೀವಿ. ಒಂದು ಎರಡನೇದು, ನಾವು ನಮ್ಮ ಕಾರಲ್ಲಿ, ಈಗ ನಾನು ಎಷ್ಟೋ ಸಾರಿ ನಮ್ಮ ಕಾರಲ್ಲಿ ಇಟ್ಕೊಂಡು ನಾನು ಜೆ ಪಿ ನಗರಗಳಲ್ಲಿ ಮತ್ತು ಕೆಲವು ಭಾಗಗಳಲ್ಲಿ ನಮ್ಮ ಬೇರೆ ಬೇರೆ ಅಪಾಯಿಂಟ್ಮೆಂಟ್ಗಳಲ್ಲಿ ನಾವೇ ಕೂಡ ಅದಕ್ಕೆ ನಾವು ನೇರವಾಗಿ ವ್ಯಾಪಾರ ಮಾಡೋದಕ್ಕೆ ಅವಕಾಶವನ್ನು ಮಾಡ್ಕೊಂಡಿದ್ದೀವಿ. ಆ ಥರ ನಾವೇ ಕೂಡ ಕಂಡಿಡ್ಕೋಬೇಕು ಕೆಲವು ಪರಿಹಾರಗಳನ್ನ ಸದ್ಯಕ್ಕೆ ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ಸರ್ ಹೇಳಿ, 65,000 rupees ಡಿಪಾಸಿಟ್ ಕಟ್ಟಬೇಕು ತೋಟಗಾರಿಕೆ ಇಲಾಖೆ ನಮ್ಮ ಮಾರುಕಟ್ಟೆ ಪ್ರವೇಶ ಮಾಡಬೇಕಾದ್ರೆ ತಿಳಿಸಿದ್ರು, ಅದ್ರ ಬಗ್ಗೆ ಮಾಹಿತಿ ಬೇಕಾಯ್ತು. ಅದ್ರ ಬಗ್ಗೆ ಮಾಹಿತಿ ನಮಗೆ ಗೊತ್ತಿಲ್ಲ ಸರ್. ಆಗ್ಲಿ, ಅದನ್ನ ನೀವು ತೋಟಗಾರಿಕೆ ಇಲಾಖೆಗೆ ಹೋಗಿ ಅದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ಳಿ ಸರ್. ನಮಸ್ಕಾರ. ತೋಟಗಾರಿಕೆ ಇಲಾಖೆಯವರು ಇದ್ ಮಾಡ್ಕೊಂಡಿದ್ದಾರೆ ನಮ್ಮೂರ, ಅವರೇ ಹೇಳಿದ್ರು 65,000 rupees ನೀವು ಡಿಪಾಸಿಟ್ ಕಟ್ಟಬೇಕಾಯ್ತು ಮಾರುಕಟ್ಟೆ ಪ್ರವೇಶ ಮಾಡ್ಬೇಕಾದ್ರೆ ಅಂತ ಹೇಳಿದ್ರು, ಅದ್ರ ಬಗ್ಗೆ ಮಾಹಿತಿ ಬೇಕಾಯ್ತು ನಾವು. ಸರ್, ನಿಮಗೆ ಇನ್ನೊಂದು ಹೇಳಬೇಕು ಅಂತ ಅಂದರೆ, ನೀವು ಯಾವುದೇ ಒಂದು ಸಾವಯವ ಪದ್ಧತಿಯಲ್ಲಿ ಬೆಳೆದಂಥ ಉತ್ಪನ್ನಗಳನ್ನ ಸರ್ಟಿಫಿಕೇಶನ್ ತೊಗೋಬೇಕಾಗತ್ತೆ. ಮೂರು ವರ್ಷ ಬೆಳೆದು ಅವರು ನಿಮಗೆ ಫಸ್ಟು ಅಪ್ಲಿಕೇಶನ್ ಹಾಕಬೇಕು, ಫಸ್ಟು ರಿಜಿಸ್ಟ್ರೇಷನ್ ಆಗಬೇಕು, ಆಮೇಲೆ ಅಪ್ಲಿಕೇಶನ್ ಹಾಕೋಬೇಕು, ಆಮೇಲೆ ಅಪ್ಲಿಕೇಶನ್ದು ಫೀಸ್ ಎಷ್ಟೋ ಇರುತ್ತೆ ಅದನ್ನೇ ಅವರು ಹೇಳಿರೋದು ನಿಮಗೆ. ಅದಾದ ನಂತರ ಬೆಳೆದು ಇನ್ಸ್ಪೆಕ್ಷನ್ಗೆ ಬರ್ತಾರೆ, ಅವರೊಂದಷ್ಟು ರೆಕಮೆಂಡೇಶನ್ಸ್ ಹೇಳ್ತಾರೆ, ಆ ರೆಕಮೆಂಡೇಷನ್ಸು ನಿಮಗೆ ಅಲ್ಲಿ ಅಡಾಪ್ಟ್ ಆಗಬೇಕು. ಜೊತೆಗೆ ನೀವು ಸುತ್ತ ಬಫರ್ ಝೋನ್ ಅಂತ ಬಿಡಬೇಕಾಗತ್ತೆ. ನೀವೇನು ಒಂದು ಸಾವಯವ ಕೃಷಿ ಮಾಡ್ತಾ ಇದ್ದೀರಲ್ಲ ಉತ್ಪನ್ನ ತಗೊಳಕ್ಕೆ ಮಾರಾಟ ಮಾಡೋಕ್ಕೆ, ಅದರ ಸುತ್ತಮುತ್ತ ಈಗ ಬೇರೆ ಕೃಷಿಕರು ಯಾರಾದರೂ ಅವ್ರ ಹತ್ರ ರಾಸಾಯನಿಕಗಳನ್ನ ಹಾಕಿ ಬೆಳೆದಾಗ ಅಥವಾ ಕೀಟನಾಶಕಗಳು ಏನೇ ಸ್ಪ್ರೇ ಮಾಡಿದ್ರು ಅದು ಬಂದು ನಿಮ್ಮ ಜಮೀನು